ಕೊರೋನಾ ಸಂದರ್ಭದಲ್ಲಿ ರಾಜ್ಯದಲ್ಲಿ ರಕ್ತದ ಕೊರತೆಯಾಗದಂತೆ ತಡೆಯುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. 18 ವರ್ಷ ಮೇಲ್ಪಟ್ಟು ಹಾಗೂ 45 ಕೆಜಿಗಿಂತ ಹೆಚ್ಚು ತೂಕವಿರುವ ಪುರುಷ ಪ್ರತಿ 3 ತಿಂಗಳಿಗೊಮ್ಮೆ ಹಾಗೂ ಮಹಿಳೆ ಪ್ರತಿ 4 ತಿಂಗಳಿಗೊಮ್ಮೆ ತಪ್ಪದೆ ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರಗಳಲ್ಲಿ ರಕ್ತದಾನ ಮಾಡಿ ಇನ್ನೊಬ್ಬರ ಜೀವ ಉಳಿಸಿ. ರಕ್ತದಾನ ಮಾಡಲು ಹೋಗುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಹಾಗೂ ಸಾಮಾಜಿಕ ಅಂತರವನ್ನು ಪಾಲಿಸಿ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಸಹಾಯವಾಣಿ 1097ಕ್ಕೆ ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಸ್ವಾಮಿ ಅವರೇ ನಮಸ್ಕಾರ. ನಮಸ್ತೆ ಸರ್. ಡಾಕ್ಟರ್ ಶಿವಶಂಕರ್ ಅವರೇ ತಮಗೂ ನಮಸ್ಕಾರ. ನಮಸ್ತೆ ಸರ್. ಸ್ವಾಮಿ ಅವರೇ ಹೇಳಿ ಸರ್, ಎಷ್ಟು ವಯಸ್ಸು ತಮಗೆ? ಸರ್ 52 ವರ್ಷ ಸರ್. ಏನು ವಿದ್ಯಾಭ್ಯಾಸ ಮಾಡಿದಿರಿ? ನಾನು SLC ಓದಿದ್ದೀನಿ. ನಿಮ್ಮ ಹುಟ್ಟೂರು? ಹುಟ್ಟೂರು ಉಳುವಾರೆನೆ, ಹಾಸನ ತಾಲೂಕು, ಹಾಸನ ಜಿಲ್ಲೆ ಉಳುವಾರೆ. ಜಮೀನು ಎಷ್ಟಿದೆ ಸ್ವಾಮಿಗಳ? 1 ಎಕರೆ 14 ಕುಂಟೆ ಇದೆ ಸರ್. ನೀರಾವರಿನ? ನೀರಾವರಿ ಮಾಡ್ಕೊಂಡಿದ್ದೀವಿ, ಬೋರ್ವೆಲ್ ಇದೆ ನೀರಾವರಿ. ಏನೇನು ಬೆಳೆ ಬೆಳಿತೀರಿ ಸ್ವಾಮಿ? ಸರ್ ಅದರಲ್ಲಿ ಸಮಗ್ರ ಕೃಷಿ ಮಾಡ್ಕೊಂಡಿದ್ದೀನಿ ನಾನು. 5 ವರ್ಷದಿಂದ ಸಮಗ್ರ ಕೃಷಿ ಮಾಡಿದ್ದೀನಿ. ಅದರಲ್ಲಿ ತೆಂಗು, ಅಡಿಕೆ, ಬಾಳೆ, ಏಲಕ್ಕಿ, ಜಾಯಿಕಾಯಿ, ಈ ತರ ಸಾಂಬಾರ್ ಪದಾರ್ಥಗಳನ್ನ ಬೆಳಿತೀನಿ. ಅದರಲ್ಲಿ ಅದ್ರ ಜೊತೆಗೆ ತರಕಾರಿ ಕೂಡ. ಏನೇನ್ ತರಕಾರಿ ಬೆಳಿತೀರಿ? ತರಕಾರಿಲಿ ಬೆಂಡೆ, ನುಗ್ಗೆ, ಬೀನ್ಸು ಮತ್ತೆ ಸಣ್ಣ ಪುಟ್ಟದೆಲ್ಲ ಬೆಳಿತೀನಿ. 1.5 ಎಕರೆ ಜಮೀನು. 1 ಎಕರೆ 15 ಕುಂಟೆ. ಪರವಾಗಿಲ್ಲ, ಇನ್ನೂ 5 ಕುಂಟೆ ಕಮ್ಮಿನೆ. ಕಡಿಮೆನೆ. ಜಮೀನ್ ಕಡಿಮೆ ಆಯ್ತು ಅಂತ ಯಾವತ್ತು ಅನ್ನಿಸ್ಲಿಲ್ವಾ? ಅನ್ಸಿಲ್ಲ, ಅಂದ್ರೆ ಅನ್ಸಿಲ್ಲ ನನಗೆ. ಯಾಕೆ? ಏಕೆಂದ್ರೆ ಇರೋದ್ರೊಳಗೇನೆ ನಾವು ಎಷ್ಟು ನಾವು ಆಳವಾಗಿ ಉಳುಮೆ ಮಾಡ್ತೀವಿ ಅಷ್ಟು ನಮಗೆ ಫಲವತ್ತತೆ ಸಿಗುತ್ತೆ, ಅಷ್ಟು ನಮಗೆ ಒಂದು ಇಳುವರಿ ಸಿಗುತ್ತೆ. ಹಾಗಾಗಿ ನನಗೆ ಯಾವತ್ತು ಕಡಿಮೆ ಅನಿಸಿಲ್ಲ. ಇರೋದ್ರಲ್ಲೇ ಬೆಳೆಯಕ್ಕೆ ನಾನು ಸಾಧ್ಯವಾದಷ್ಟು ಪ್ರಯತ್ನ ಮಾಡಿದ್ದೀನಿ. ಒಟ್ಟು ಎಷ್ಟು ಜನ ಇದ್ದೀರಿ ಮನೆಯಲ್ಲಿ? ನಮ್ಮ ಮನೇಲಿ 5 ಜನ ಇದೀವಿ. 5 ಜನರ ಕುಟುಂಬವನ್ನ 1 ಎಕರೆ 15 ಕುಂಟೆ ಜಮೀನು ಸಲಹುತ್ತಾ ಇದೆಯಾ? ಸಾಕ್ತಾ ಇದೆ. ಸಾಕ್ತಾ ಇದೆ. ಸಾಕ್ತಾ ಇದೆ. ಸಂತೋಷ. ಜಾನುವಾರುಗಳನ್ನ ಏನೇನು ಇಟ್ಕೊಂಡಿದ್ದೀರಿ ಸ್ವಾಮಿಗಳ? ಸರ್ 2 ನಾಟಿ ಹಸುಗಳನ್ನ ಇಟ್ಕೊಂಡಿದ್ದೀನಿ, 1 ಜರ್ಸಿ 1 ಪ್ಯೂರ್ ನಾಟಿ ಹಸುವನ್ನ 2 ಹಸುವನ್ನ ಇಟ್ಕೊಂಡಿದ್ದೀನಿ. ಬಿಟ್ರೆ ಕುರಿ, ಕೋಳಿ, ಮೇಕೆ? ಕೋಳಿ ಇದೆ, ಕೋಳಿಗಳು ಮಾಡ್ಕೊಂಡಿದ್ವಿ. ಕುರಿಗಳಿಲ್ಲ, ಕುರಿ ಇದ್ವು ಅವು ಗಿಡಗಳನ್ನ ತಿಂತೇವೆ ಅಂತ ಹೇಳಿ ಮಾರಿದೆ, ಹಾಗಾಗಿ ಕೋಳಿಗಳು ಸಾಕೊಂಡಿದ್ದೀನಿ. 80 ಕೋಳಿ ಇದೆ ಈಗ. ನಾಟಿ ಕೋಳಿ? ನಾಟಿ ಕೋಳಿಗಳು ಇದಾವೆ. ಹೇಗನ್ಸುತ್ತೆ ವ್ಯವಸಾಯ? ಚೆನ್ನಾಗಿದೆ ಸರ್, ತೊಂದರೆ ಇಲ್ಲ, ಬದುಕಬಹುದು. ಸಾಮಾನ್ಯ ಜನ ಕೂಡ ಬದುಕಬಹುದು ವ್ಯವಸಾಯ ಮಾಡಿ. ಈ ಸಮಗ್ರ ಕೃಷಿ ಅಂತ ನೀವು ಹೇಳಿದ್ರಲ್ಲ, ನಿಮ್ ಪ್ರಕಾರ ಏನು ಸಮಗ್ರ ಕೃಷಿ? ಸಮಗ್ರ ಕೃಷಿ ಅಂತಂದ್ರೆ ನಮಗೆ 1 ಎಕರೆ ಜಮೀನಲ್ಲಿ ನಾನು 1 ಬೆಳೆ ಮಾಡಿ ಲಾಸ್ ಆದ್ರೆ ನನ್ನ ತಲೆ ಮೇಲೆ ಕೈ ಎತ್ಕೋಬೇಕಾಗತ್ತೆ ಮತ್ತೆ ಜೀವನಕ್ಕೆ ತೊಂದರೆ ಆಗುತ್ತೆ. ಸೊ ಸಮಗ್ರ ಕೃಷಿ ಮಾಡಿದ್ರೆ ಲಾಸ್ ಅಂತ ಬರೋದೇ ಇಲ್ಲ. 1 ಬೆಳೆ ಫೇಲ್ ಆದ್ರೆ ಇನ್ನೊಂದು ಬೆಳೆಯಲ್ಲಿ ನಾವು ಅದನ್ನ ಆದಾಯನ ಪಡಿಬಹುದು. ಅದಕ್ಕೆ ನಾನು ಸಮಗ್ರ ಕೃಷಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಚಿಕ್ಕಂದಿನಿಂದಲೇ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿತ್ತ? ಹೌದು. ಅಥವಾ ಮುಂಚೆ ನನಗೆ ಅಷ್ಟೊಂದು ಅರಿವಿರಲಿಲ್ಲ. ಸೊ ನನಗೆ ಕೃಷಿ ಮಾಡ್ತಾ ಮಾಡ್ತಾ ನನಗೆ ಅದರ ಅನುಭವ ಗೊತ್ತಾಯ್ತು. ನನಗೆ ಯಾವ ತರ ಬೆಳೆ ಮಾಡಿದ್ರೆ ಹಾಗೆ ಅನೇಕ ಕಾರ್ಯಕ್ರಮಗಳನ್ನ ನೋಡಿದ್ದೀನಿ, ಪೇಪರ್ಗಳನ್ನ ಓದಿದ್ದೀನಿ, ಟಿವಿ ಕಾರ್ಯಕ್ರಮಗಳನ್ನ ನೋಡಿದ್ದೀನಿ, ರೇಡಿಯೋ ಕಾರ್ಯಕ್ರಮಕ್ಕೆ ಕೇಳಿದ್ದೀನಿ. ಅನೇಕ ರೈತರ ಒಂದು ಸಂವಾದವನ್ನು ನಾನು ಕೇಳಿದಾಗ ನಾನು ಯಾಕೆ ಈ ರೀತಿ ಮಾಡಬಾರ್ದು, ನನ್ನ ಜಮೀನಿನಲ್ಲಿ ಗಿಡ ಮರಗಳನ್ನ ಬೆಳೆದು ಆರ್ಥಿಕತೆ ನಾನು ಯಾಕೆ ವೃದ್ಧಿ ಮಾಡ್ಕೋಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಈ ಒಂದು ಬೆಳೆನ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಕೆವಿಕೆ ಸಂಪರ್ಕಕ್ಕೆ ಯಾವಾಗ ಬಂದ್ರಿ ತಾವು? ಸರ್ ಅಣಬೆ ಬೇಸಾಯ ನಾನು ಮಾಡಬೇಕು ಅನ್ನೋ ಆಸಕ್ತಿ ಇತ್ತು, ಮಾಡ್ತಾ ಇದ್ದೆ. ಮಾರ್ಕೆಟ್ ಗೊತ್ತಿರಲಿಲ್ಲ, ಬೆಳೆಯೋದು ಗೊತ್ತಿರಲಿಲ್ಲ, ಅದರ ರೀತಿ ರಿವಾಜುಗಳು ಗೊತ್ತಿರಲಿಲ್ಲ. ಸೊ ಕೆವಿಕೆನಲ್ಲಿ ನಮ್ಮ ಸರ್ ಒಂದ್ಸರಿ ಭೇಟಿ ಮಾಡಿದಾಗ ಇಲ್ಲಿ ಅಣಬೆ ಕೃಷಿಗೆ ತರಬೇತಿ ಕೊಡ್ತಾರೆ ಅಂತ ಗೊತ್ತಾಯ್ತು. ಅಲ್ಲಿ ಹೋಗಿ ನಾನು ತರಬೇತಿಗೆ ಒಂದು ನೋಂದಣಿ ಮಾಡ್ಕೊಂಡು ಬಂದೆ. ಅವರು ಆ ನೋಂದಣಿ ದಿನಾಂಕದಿಂದ ನಮಗೆ ಕರೆ ಮಾಡಿ ಇಂಥ ದಿನ ಬನ್ನಿ, ನಿಮಗೆ ತರಬೇತಿ ಕೊಡ್ತೀವಿ, ಈ ತರ ಮಶ್ರೂಮ್ ಅನ್ನ ಬೆಳಿಬಹುದು, ಅಣಬೆ ಬೆಳಿಬಹುದು ಅಂತ ಹೇಳಿ ನಮಗೆ ಅವರು ಮಾಹಿತಿ ಕೊಟ್ರು. ಆ ಪ್ರಕಾರ ನಾವು ಹೋಗಿ ಅವ್ರನ್ನ ಭೇಟಿ ಮಾಡಿ ಅಲ್ಲಿ ಮಾಹಿತಿ ತಗೊಂಡು ಟ್ರೈನಿಂಗ್ ಮಾಡ್ಕೊಂಡು ಅಲ್ಲಿ ನಾವು ಇವತ್ತು ಕೃಷಿನ ಅಣಬೆ ಕೃಷಿನ ಮಾಡ್ತಾ ಇದ್ದೀನಿ ಸರ್. ಯಾಕೆ ಅಣಬೆ ಬೆಳಿಬೇಕು ಅಂತ ಅನ್ಕೊಂಡ್ರೆ? ಸರ್ ಅಣಬೆಯಲ್ಲಿ ಸಾಕಷ್ಟು ಪೋಷಕಾಂಶಗಳಿದೆ, ಹಾಗಾಗಿ ಎಲ್ಲಾ ಬೆಳೆಗಿಂತ ಒಂದ್ ಸ್ವಲ್ಪ ಬೇಗ ಬರ್ತದೆ. ನಮಗೆ ಯಾವುದೇ ಬೆಳೆ ತಗೊಂಡ್ರೆ 3 ತಿಂಗಳಿಗಿಂತ ಕಡಿಮೆ ಯಾವ್ದು ಬರಲ್ಲ. ಸೊ 3 ತಿಂಗಳು 6 ತಿಂಗಳು ವರ್ಷದ ಬೆಳೆಗಳು ಈ ತರ ನಮ್ಗೆ ಇರೋದ್ರಿಂದ 21 ದಿವಸಕ್ಕೆ ಬೆಳೆ ಬರೋದು ಅಣಬೆ ಬಿಟ್ರೆ ಯಾವ್ದು ಇಲ್ಲ. ಸೊ ಮಾರ್ಕೆಟಿಂಗ್ ಬೆಳಗಿನ ಜಾವ ಎದ್ದ ತಕ್ಷಣ ಮಾರ್ಕೆಟ್ ಮಾಡೋದು ಇರೋದು ಅಂದ್ರೆ ಅಣಬೆನೆ. ಹಾಗಾಗಿ ಇವತ್ತು ಬಿತ್ತನೆ ಮಾಡಿ 21 ದಿವಸಕ್ಕೆ ನಮಗೆ ಒಂದು ಏನಾದರೂ ಆದಾಯ ಬರುತ್ತೆ ಅಂದ್ರೆ ಅದು ಅಣಬೆ ಬಿಟ್ಟರೆ ಬೇರೆ ಯಾವ್ದ್ರಲ್ಲೂ ಇಲ್ಲ ಅಂತೇಳಿ ನಾನು ಅದನ್ನು ಮನಗಟ್ಟು ಮಾಡಿಕೊಂಡು ನಾನು ಅವ್ರ ಹತ್ರ ಸಲಹೆ ಪಡೆದು ನಾನು ಈ ಕೃಷಿನ ಮಾಡ್ತಾ ಇದ್ದೀನಿ. ಅಂದ್ರೆ ತಾವು ಅಣಬೆ ಬೆಳೀತಾ ಇರೋದು ಆದಾಯಕ್ಕೋಸ್ಕರ? ಆದಾಯಕ್ಕೋಸ್ಕರ, ಹೌದು ಸರ್. ಮನೆಯಲ್ಲಿ ಬಳಕೆಗೋಸ್ಕರ? ಮನೆ ಬಳಕೆನು ಮಾಡ್ತೀನಿ, ನಾವು ತಿಂದು ಆದ್ಮೇಲೆ ನಾನು ಇದನ್ನು ಇದು ಮಾಡಿದ್ದು. ನಾನು 2 ವರ್ಷದಿಂದ ನಾನೇ ತಿಂದಿದ್ದೀನಿ, ಅಂದ್ರೆ ಜನಗಳಿಗೂ ಪರಿಚಯ ಮಾಡಿದ್ದೀನಿ. ಅಣಬೆ ಅಂದ್ರೆ ಗೊತ್ತಿಲ್ಲ, ಬಟನ್ ಮಶ್ರೂಮ್ ಅಂದ್ರೆ ಗುಂಡಣಬೆ ಅಂತೇಳಿ ಜನ ತಗೊಳ್ತಾ ಇದ್ರು. ಇವಾಗ ಅದನ್ನ ಗುಂಡಣಬೆಗೂ ಈ ಆಯಿಸ್ಟರ್ ಮಶ್ರೂಮ್ಗೂ ಏನು ವ್ಯತ್ಯಾಸ ಅನ್ನೋದನ್ನ ನಾನು ಜನಗಳಿಗೆ ತೋರಿಸ್ಕೊಟ್ಟಿದ್ದೀನಿ ಇವತ್ತು. ಹಾಗಾಗಿ ಅದಕ್ಕೂ ಇದಕ್ಕೂ ನ್ಯಾಚುರಲ್ ಅಣಬೆ ತರನೇ ಇದೂ ಒಂದು ಸ್ವಾದಿಷ್ಟಕರವಾಗಿರುತ್ತೆ ಅನ್ನೋದನ್ನ ನಾನು ಇವತ್ತು ಜನಗಳಿಗೆ ತೋರಿಸಿದ್ದೀನಿ ಸರ್. ಡಾಕ್ಟರ್ ಶಿವಶಂಕರ್ ಅವರ ಕೃಷಿ ವಿಜ್ಞಾನ ಕೇಂದ್ರ, ಅಣಬೆ ಬೇಸಾಯ, ಮತ್ತೆ ಅಣಬೆ ಬೇಸಾಯಕ್ಕೆ ಸಂಬಂಧಪಟ್ಟಂತ ತರಬೇತಿ ಯಾವ ರೀತಿ ಕೊಡುತ್ತೆ, ಯಾವ ರೀತಿ ನೀವು ಅಣಬೆ ಬೇಸಾಯವನ್ನ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಾಡ್ತಾ ಇದ್ದೀರಿ, ಮಾಹಿತಿ ನೀಡಿ. ಸರ್, ಮೊದಲನೇದಾಗಿ ಈ ಅಣಬೆ ಉದ್ಯಮ ಅಂದ್ರೆ ಉಪಕಸುಬು, ಅಡಿಷನಲ್ ಇನ್ಕಮ್ ಕೊಡುವಂತ ಒಂದು ಉಪಕಸುಬು ಇದು. ಮೊದಲನೇದಾಗಿ ನಮ್ಮ ರೈತರು ಅಣಬೆ ತರಬೇತಿ ಬೇಕು, ಅಣಬೆ ತರಬೇತಿ ಬೇಕು ಅಂತ ನಮ್ಮಲ್ಲಿ ಬರ್ತಾರೆ. ಅವರಿಗೆ ಯಾವ ರೀತಿ ಅವರು ಅಣಬೆನ ಮಾಡಬೇಕು, ಯಾವ ರೀತಿ ಅವರು ಅದನ್ನ ಉತ್ಪಾದನೆ ಮಾಡಬೇಕು, ಯಾವ ರೀತಿ ಅದನ್ನ ಮಾರಾಟ ಮಾಡಬೇಕು ಅನ್ನೋ ಬಗ್ಗೆ ಒಂದು ಸಮಗ್ರವಾದಂತಹ ಒಂದು ತರಬೇತಿಗಳನ್ನ ಅವ್ರು ಕೊಡ್ತೀವಿ, ಮಾಹಿತಿಯನ್ನು ಅವ್ರು ಕೊಡ್ತೀವಿ. ಸರ್, ಉದಾಹರಣೆಗೆ ಒಂದು ತರಬೇತಿ ಅಂತಂದ್ರೆ ಅಣಬೆ ಮಶ್ರೂಮ್ ಮಾಡುವಂತ ತರಬೇತಿ ಅಂತಂದ್ರೆ 3 ದಿನ ಅದಕ್ಕೆ ಅವಶ್ಯಕತೆ ಇದೆ. ಸೊ ನಾವು 3 ದಿನದ್ದು ಮಾಡ್ತೀವಿ, 1 ವಾರದ ತರಬೇತಿನೂ ಮಾಡ್ತೀವಿ, ಮತ್ತೆ 3 ತಿಂಗಳ ಹಿಂದೆ ನಾವು ಸುಮಾರು 25 ದಿನದ ತರಬೇತಿಯನ್ನ ಹಮ್ಮಿಕೊಂಡಿದ್ವಿ. ಕಾರಣ ಇಷ್ಟೇ, ಅಣಬೆಯನ್ನ ಮಾಡುವಂತ ವಿಧಾನ ಏನು ಅನ್ನೋದು ಜನಗಳಿಗೆ ಅರ್ಥವಾಗಬೇಕು. ಅಣಬೆ ಎಲ್ಲರೂ ಮಾಡ್ತೀವಿ ಅಂತಂದ್ರೆ ಆಗೋದಿಲ್ಲ, ಅದು ಅದರದ ಒಂದು ತಂತ್ರಜ್ಞಾನ ಬಹಳ ಮುಖ್ಯ. ಆ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಅದು ಯಾವ ರೀತಿ ನಾವು ಅದನ್ನ ಉತ್ಪಾದನೆ ಮಾಡಬೇಕು ಅಂತ ಆ ಉತ್ಪಾದನೆ ಮಾಡುವಂತ ರೈತರಲ್ಲಿ ಬಂದ್ರೆ ಆಗ ಅದು ಸಾಧ್ಯವಾಗುತ್ತೆ. ವಿನಃ ಸುಮ್ಮನೆ ನಾವು ತರಬೇತಿ ಕೊಡ್ತಾರೆ, ತರಬೇತಿ ನೋಡ್ತೀವಿ, ನಾವು ಮಾಡ್ತೀವಿ ಅಂತಂದ್ರೆ ಅದು ಸಾಧ್ಯವಾಗದ ಮಾತು. 22 ದಿವಸ ಅಂದ್ರೆ 25 ದಿವಸ ಸರ್, 25 ದಿನ ಏನ್ ಹೇಳ್ಕೊಟ್ರಿ? 25 ಸರ್, ಪ್ರತಿದಿನ ನಾವು ಅದಕ್ಕೆ ಸಂಬಂಧಪಟ್ಟಂತ ಏನು ಅದರದ ಒಂದು ಹಿಸ್ಟ್ರಿ ಬ್ಯಾಕ್ಅಪ್ ಏನಿದೆ, ಅದು ಮೂಲ ಯಾವುದು, ಮತ್ತೆ ಅಣಬೆಗಳಲ್ಲಿ ಎಷ್ಟು ವಿಧಾನ ಇದೆ, ಅಣಬೆ ಮಾಡುವ ವಿಧಾನ, ಮತ್ತೆ ಅಣಬೆಗಳಲ್ಲಿ ಬರುವಂತಹ ರೋಗಗಳು, ಅಣಬೆನಲ್ಲಿ ಯಾವ ರೀತಿ ಸಂಸ್ಕರಣೆ ಮಾಡಬಹುದು, ಯಾವ ರೀತಿ ಅದನ್ನ ಮಾರಾಟ ಮಾಡಬಹುದು, ಜೊತೆಗೆ ಆ ಅಣಬೆ ಮಾಡಿರುವತಕ್ಕಂತ ರೈತರ ಕ್ಷೇತ್ರ ಭೇಟಿ, ಆ ರೈತರು ತರಬೇತಿಗಳನ್ನು ಪಡೆದು ಮತ್ತೆ ಎಲ್ಲಿ ಉತ್ಪಾದನೆ ಮಾಡ್ತಾ ಇದ್ದಾರೋ ಅಂತ ರೈತರ ಒಂದು ಕ್ಷೇತ್ರ ಭೇಟಿನೂ ಇವರು ಕೊಡಿಸಿದ್ವಿ ಸರ್. 25 ದಿನ ಸಕ್ಸಸ್ಫುಲ್ ಆಗಿ ನಾವು ಆ ತರಬೇತಿಯನ್ನ ಕೊಟ್ಟಿದ್ವಿ. ಶಿವಶಂಕರ್ ಅವರು ಹೇಳಿ ಅಣಬೆ ಬಗ್ಗೆ, ಅಣಬೆನಲ್ಲಿ ಎಷ್ಟು ತರ ಇದೆ? ಸರ್, ಅಣಬೆ ಜನಗಳಿಗೆ ಗೊತ್ತಿರೋದೊಂದು ಏನಂತಂದ್ರೆ ಅಣಬೆ ಅಂದ್ರೆ ಒಂದೇ ಅಂತ ಗೊತ್ತಿದೆ. ಆದರೆ ಅಣಬೆನಲ್ಲಿ 3 ಭಾಗಗಳಾಗಿದ್ದಾವೆ. ಒಂದು ಎಡಿಬಲ್ ಅಂತೀವಿ ಅಂದ್ರೆ ತಿನ್ನುವಂತ ಅಣಬೆ, ಎರಡನೇದು ಪಾಯ್ತೆನಸ್ ಅಂತಂದ್ರೆ ವಿಷಕಾರಿವಾದಂತಹ ಅಣಬೆಗಳು, ಮೂರನೇದು ಮೆಡಿಸಿನಲ್ ವ್ಯಾಲ್ಯೂ ಇರುವಂತಹ ಅಣಬೆಗಳು. ಸೊ ಈ ಮೂರಲ್ಲಿ ತಮಗೆ ಗೊತ್ತಿರೋ ಹಾಗೆ ನಮ್ಮ ರೈತರಿಗೂ ಗೊತ್ತಿರುತ್ತೆ, ಸರ್ವೇ ಸಾಮಾನ್ಯ ಸುಮಾರು 200 ಜಾತಿಗಿಂತ ಮೇಲ್ಪಟ್ಟಂತ ಪ್ರಭೇದಗಳಿದಾವೆ. ಅದರಲ್ಲಿ ಎಲ್ಲಾ ಪ್ರಭೇದಗಳಲ್ಲಿ ನಾವು ತಿನ್ನುವಂತವಲ್ಲ. ಈಗ ನಾವು ಕೆಲವೊಂದು ನಮ್ಮ ಹೊಲ ಗದ್ದೆಗಳು ಹೋದಾಗ ಸಾಧ್ಯವಾದಷ್ಟು ಬೇಕಾದಷ್ಟು ಅಣಬೆಗಳು ಬೆಳೆದಿರ್ತಾವೆ ಅವೇ ನ್ಯಾಚುರಲ್ ಆಗಿ, ಬಟ್ ಅವೆಲ್ಲ ತಿನ್ನುವಂತವಲ್ಲ. ಜೊತೆಗೆ ಅದರಲ್ಲಿ ಕೆಲವೇ ಕೆಲವೊಂದು ಮಾತ್ರ ನಾವು ಅದನ್ನ ನಾವು ತಿನ್ಬೋದೆ, ವಿನಃ ಎಲ್ಲಾ ಅಣಬೆಗಳು ನಾವು ತಿನ್ನುವಂತವಲ್ಲ. ಸೊ ಇಲ್ಲಿ ನಾನು ಪ್ರಮುಖವಾಗಿ ಬೆಳೆಯುವಂತವು ಆಯಿಸ್ಟರ್ ಮಶ್ರೂಮ್ ಅಂತೀವಿ, ಕಪ್ಪೆ ಚುಪ್ಪಿನ ಅಣಬೆ ಅಂತೀವಿ, ಚುಪ್ಪಣಬೆ ಅಂತೀವಿ, ಎರಡನೇದು ಬಟನ್ ಮಶ್ರೂಮ್ ಅಂತೀವಿ, ಬಿಳಿಗುಂಡಿ ಅಣಬೆ ಅಂತೀವಿ, ಮೂರನೇದು ಮಿಲ್ಕಿ ಮಶ್ರೂಮ್ ಅಂತೀವಿ, ಅಂತ ಹಾಲು ಅಣಬೆ ಅಂತೀವಿ. ಎಲ್ಲ ಮೂರು ಸಮನಾಗಿ ಬೆಳೆಯುವಂತವಲ್ಲ, ವಾತಾವರಣ ಆ ಟೆಂಪರೇಚರ್ ಅದಕ್ಕೆ ಅನುಗುಣವಾಗಿ ನಾವು ಅಣಬೆಗಳನ್ನ ಬೆಳಿಬೇಕು. ವಾತಾವರಣಕ್ಕೆ ಅನುಗುಣವಾಗಿ ಟೆಂಪರೇಚರ್ ಎಷ್ಟು ಡಿಗ್ರಿ ಉಷ್ಣಾಂಶ ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ನಮ್ಮ ಕಪ್ಪೆ ಚಿಪ್ಪಿನ ಅಣಬೆ ಅಂತೀವಿ, ಏನೋ ಚಿಪ್ಪಣಬೆ ಅಂತೀವಿ, ಆಷ್ಟ ಮಶ್ರೂಮ್ ಅಂತೀವಿ, ಆ ಅಣಬೆ ನಮ್ಮ ಹಾಸನ ಜಿಲ್ಲೆಗೆ ಸೂಕ್ತವಾದಂತದ್ದು. ಯಾಕೆಂತಂದ್ರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಆ ಒಂದು ಉಷ್ಣಾಂಶ ಸರ್ವೇ ಸಾಮಾನ್ಯವಾಗಿ 24-30 ಡಿಗ್ರಿ ಆ ಆಸುಪಾಸಿನಲ್ಲಿ ಇರುತ್ತೆ. ಆ ವಾತಾವರಣಕ್ಕೆ ತಕ್ಕಂತ ಬೆಳೆಯುವಂತ ಅಣಬೆ ಅಂತಂದ್ರೆ ಈ ಚಿಪ್ಪಣಬೆ. ಎರಡನೇದಾಗಿ ಮಿಲ್ಕಿ ಮಶ್ರೂಮ್ ಅಂದ್ರೆ ಬಟನ್ ಮಶ್ರೂಮ್ ಅಂತೀವಿ, ಆಮೇಲೆ ಮಿಲ್ಕಿ ಮಶ್ರೂಮ್ ಅಂತೀವಿ. ಮಿಲ್ಕಿ ಮಶ್ರೂಮ್ ಹಾಲು ಅಣಬೆ ಅದು ಒಂದು 35 ಡಿಗ್ರಿಗಿಂತ ಮೇಲ್ಪಟ್ಟಂತ ಟೆಂಪರೇಚರ್ ಅತಿ ಹೆಚ್ಚು ಉಷ್ಣಾಂಶದಲ್ಲಿ ಬೆಳೆಯುವಂತದ್ದು ಅದು ಸರ್ವೇ ಸಾಮಾನ್ಯ. ಮಿಲ್ಕಿ ಮಶ್ರೂಮ್ ಈ ರಾಯಚೂರು ಬಳ್ಳಾರಿ ಕಡೆ ಜಾಸ್ತಿ ಹೆಚ್ಚಾಗಿ ಬೆಳೀತಾರೆ, ಯಾಕಂದ್ರೆ ಅಲ್ಲಿ ಅತಿ ಹೆಚ್ಚಾದಂತ ಉಷ್ಣಾಂಶ ಇರೋದ್ರಿಂದ. ಎರಡನೇದಾಗಿ ಈ ಕಪ್ಪೆ ಚಿಪ್ಪಿನ ಅಣಬೆ ಅಂತ ಹೇಳಿದ್ರೆ ಬಟನ್ ಮಶ್ರೂಮ್ ಅಂತೀವಲ್ಲ, ಬಿಳಿಗುಂಡಿ ಅಣಬೆ, ಅದು 18-20 ಡಿಗ್ರಿ ಆಸುಪಾಸಿನಲ್ಲಿ ಅಂತಂದ್ರೆ 18-20 ಡಿಗ್ರಿ ಟೆಂಪರೇಚರ್ ಉಷ್ಣಾಂಶ ಶೀತ ಇರೋದ್ರಂತಲೇ ಬೆಳೆಯುವಂತದ್ದು. ಸೊ ಪ್ರಮುಖವಾಗಿ ಇಲ್ಲಿ ಅಣಬೆ ಬೆಳೆಯುವಂತವ್ರು ಗಮನದಲ್ಲಿ ಇಟ್ಟುಕೊಳ್ಳಬೇಕಾದ ಅಂಶ ಏನಂತಂದ್ರೆ ವಾತಾವರಣ, ಟೆಂಪರೇಚರ್, ಉಷ್ಣಾಂಶ, ಇದು ಬಹಳ ಅರ್ಥಕೊಂಬೇಕಂತದ್ದು. ಸೊ ಇಂತಹದ್ರಲ್ಲಿ ಸರ್ ಡಿಪೆಂಡಿಂಗ್ ಆನ್ ಅಂದ್ರೆ ಆ ಒಂದು ವಾತಾವರಣಕ್ಕೆ ಮತ್ತೆ ಕಡಿಮೆ ವೆಚ್ಚದಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಿ ಕೈಸುಕೊಳ್ಳೋಕ್ಕಿಂತ ಕಡಿಮೆ ವೆಚ್ಚದಲ್ಲಿ ಮಾಡುವಂತ ಅಣಬೆಗಳನ್ನು ಅವರು ತಮ್ಮ ಮನೆಗಳಲ್ಲಿ ಅಥವಾ ತೋಟಗಳಿರುವಂತ ಕಟ್ಟಡಗಳಲ್ಲಿ ಏನು ಅಂತೀವಲ್ಲ ತೋಟದಲ್ಲಿ ಇರ್ತಾರ ಸರ್ ಅಂತದಲ್ಲಿ ಬೆಳೆಯುತ್ತವೆ. ಸ್ವಾಮಿಗಳೇ, ಈಗ ಅಣಬೆ ಬೆಳಿಬೇಕು ಅಂತ ತೀರ್ಮಾನ ಏನೋ ಮಾಡಿದ್ರೆ ಪೂರಕವಾದ ವ್ಯವಸ್ಥೆ ಏನಿತ್ತು ನಿಮ್ಗೆ ಬೆಳೆಯಕ್ಕೆ? ಪೂರಕವಾಗಿ ಮುಂಚೆನೆ ಮನೆ ಇತ್ತು ಒಂದು. ನಾನು ಫಸ್ಟ್ ರೇಷ್ಮೆ ಅಂತೇಳಿ ಮಾಡ್ತಾ ಇದ್ದೆ. ಈಗ ರೇಷ್ಮೆ ಗೂಡನ್ನ ನಮ್ಮಲ್ಲಿ ಏನಾಗ್ತಾ ಇದೆ ಅಂದ್ರೆ ತಗೊಳ್ಲಿಲ್ಲ. ರೀಲರ್ ನಮ್ಮಲ್ಲಿ pH ಜಾಸ್ತಿ ಇರೋದ್ರಿಂದ ನೂಲು ಕಟ್ ಆಗುತ್ತೆ ಅಂತೇಳಿ ನಮ್ಮಲ್ಲಿ ರಿಜೆಕ್ಟ್ ಮಾಡಿದ್ರು. ಸೊ ನಾನು ಮುಂದೆ ಏನ್ ಮಾಡ್ಬೇಕು ಅಂತ ಕೈ ಕೂತಾಗ ನನಗೆ ಒಂದು ಹಸುಗಳು ಸಾಕ್ಬೇಕು ಅಂತ ಬಂತು. ಹಸುಗಳು ಸಾಕಿ ಎಲ್ಲ ಮಾಡಿದ್ರೆ ಅದ್ರಲ್ಲೂ ಸ್ವಲ್ಪ ಲಾಸ್ ಬಂತು ನನಗೆ. ಸೊ ಹಂಗಾಗಿ ಆ ಮನೆ ಖಾಲಿ ಇತ್ತು. ಸೊ ಇದನ್ನ ಅದಕ್ಕೆ ಉಪಯೋಗಿಸ್ಕೋಬಹುದು ಅಂತೇಳಿ ಅದೇ ಮನೆನ ನಾನು ಇದಕ್ಕೆ ಉಪಯೋಗಿಸ್ಕೋತೇನೆ. ರೇಷ್ಮೆ ಹುಳು ಸಾಕೋದು ಕಟ್ಟಿದ ಮನೆಯಲ್ಲಿ ಅಣಬೆ ಮಾಡ್ತಾ ಇದ್ದೀವಿ. ಹೌದು ಸರ್. ಏನು ವಿಸ್ತೀರ್ಣ ಇದೆ ಮನೆ? ಮನೆ 15x30 ಇದೆ ಸರ್. 15 ಅಡಿ ಆಗಲ 30 ಅಡಿ ಉದ್ದ ಇದೆ. ಎಷ್ಟು ಮೊಟ್ಟೆ ಸಾಕ್ತಿದ್ರಿ ಅದರಲ್ಲಿ? ಸರ್ ಅದರಲ್ಲಿ 200 ಮೊಟ್ಟೆ ಸಾಕ್ತಿದೆ ಸರ್. ಈಗ ಎಷ್ಟು ಅಣಬೆ ಸಾಕ್ತಿದ್ರಿ ಸರ್? ಈಗ ಅದರಲ್ಲಿ 50 ಕೆಜಿಯಷ್ಟು ನಾನು ಅಣಬೆಯನ್ನ ಸ್ಪಾನ್ ಅಂದ್ರೆ ಬೀಜಗಳನ್ನ ಹಾಕಿ ಮಾಡೋ ಅಷ್ಟು ಜಾಗ ಇದೆ ಸರ್ ಅದರಲ್ಲಿ. ಅದು ಒಂದೇನಾ ಅಷ್ಟೇ? ಮನೆ ಒಳಗಡೆ ಬೇರೆ ಏನು ವ್ಯವಸ್ಥೆ ಬೇಡವಾ ಅಣಬೆ ಬೆಳೆಯೋದಕ್ಕೆ? ವ್ಯವಸ್ಥೆ ಬೇಕು, ನೀರಿನ ಒಂದು ಇದು ಬೇಕು ಸರ್, ಯಾಕಂದ್ರೆ ಟೆಂಪರೇಚರ್ ಮೇನ್ ಇಂಪಾರ್ಟೆಂಟ್ ಇದಕ್ಕೆ ಅಂತ ಹೇಳಿದ್ರು ಸರ್. ಆ ತರ ನಮಗೆ ನೀರಿನ ವ್ಯವಸ್ಥೆ ಮಾಡ್ಕೊಳ್ಳಕ್ಕೆ ನಾನು ಸ್ಪ್ರಿಂಕ್ಲರ್ ಜೆಟ್ಗಳನ್ನ ಹಾಕೊಂಡಿದ್ದೆ. ಯಾಕಂದ್ರೆ ಬೇಸಿಗೆಯಲ್ಲಿ ವಾತಾವರಣ ಜಾಸ್ತಿ ಆದಾಗ ಉಷ್ಣಾಂಶ ಜಾಸ್ತಿ ಆದಾಗ ನೀರನ್ನು ಬಿಟ್ಟು ನಾನು ಉಷ್ಣಾಂಶನ ಕಡಿಮೆ ಮಾಡ್ಕೊಳ್ಳಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಅಂದ್ರೆ ರೇಷ್ಮೆ ಹುಳು ಸಾಕಣ ಮನೆಗೆ 3 ಹಂತದ ಕಿಟಕಿಗಳಿರ್ತವೆ, ಮಧ್ಯದಲ್ಲಿ, ಕೆಳಗಡೆ, ಮೇಲ್ಗಡೆ. ಅಣಬೆಗೂ ಬೇಕಾಗುತ್ತೆ? ಹೌದು ಬೇಕಾಗುತ್ತೆ. ಗಾಳಿ ಸಂಚಾರ ತುಂಬಾ ಮುಖ್ಯ ಅದಕ್ಕೆ. ಬೆಳಕುಗಿಂತ ಗಾಳಿ ಮುಖ್ಯ. ಹಾಗಾಗಿ ಅದು ಈ ಏನು ಮೆಜರ್ಮೆಂಟ್ ಇದೆ, ಏನು ಎಸ್ಟಿಮೆಂಟ್ ಇದೆ, ಅದೇ ಪ್ರಕಾರ ಅಣಬೇಕು ಕೂಡ ಬೇಕಾಗುತ್ತೆ. ಈಗ ಅಣಬೆನ ಸಾಕೋದಕ್ಕೆ ಬೇಕಾದಂತಹ ಸ್ಟ್ಯಾಂಡ್ಗಳು, ಅದು ರೇಷ್ಮೆ ಹುಳು ಸಾಕಣ ಸ್ಟ್ಯಾಂಡ್ ಎಲ್ಲ ಅದನ್ನೇ ಪರಿವರ್ತನೆ ಮಾಡ್ಕೊಂಡಿದ್ರೆ? ಹೌದು ಹೌದು, ಅದಕ್ಕೆ ದಾರ ಅಂತ ಕಟ್ಟಿರ್ತೀವಿ. ರೇಷ್ಮೆ ಸ್ಟ್ಯಾಂಡ್ ಗೆ ದಾರ ಕಟ್ಟಿರ್ತೀವಿ. ಅದೇ ದಾರನ ನಾನು ಹ್ಯಾಂಗ್ ಮಾಡಿ ನೇತಾಕಿ 4 ದಾರಗಳನ್ನಾಗಿ ಮಾಡಿ ಅದರಲ್ಲಿ ನಾನು ನೇತಾಕ ಇದ್ರಲ್ಲಿ ಮಾಡ್ತಾ ಇದ್ದೀನಿ. ಅಂದ್ರೆ ಅಣಬೆನ ನೇತಾಕಿ ಸಾಕ್ತಾ ಇದ್ದೀನಿ? ಹೌದು ಹೌದು. ನೀವೀಗ ಸಾಕ್ತಾ ಇರೋದು ಯಾವ ತಳಿ ಅಣಬೆ ಅಂದ್ರೆ? ನಾವು ಚಿಪ್ಪಣಬೆ ಅಂತೇಳಿ, ಐಸ್ಟಾರ್ ಮಶ್ರೂಮ್ ಅಂತ ಹೇಳ್ತೀವಿ, ಅದು ಚಿಪ್ಪಣಬೆ ಅಂತೀವಿ. ಅದನ್ನ ನಾನು ಮಾಡ್ತಾ ಇದ್ದೀನಿ. ಏನು ವಿಶೇಷ ಇದ್ರದ್ದು? ವಿಶೇಷ ಇದೆ, ತುಂಬಾ ಸುಲಭವಾಗಿ ಬೆಳಿಬಹುದು, ಖರ್ಚು ಕಡಿಮೆ, ಹಾಗಾಗಿ ಆಮೇಲೆ ಪೋಷಕಾಂಶಗಳು ಜಾಸ್ತಿ, ನಾರಿನಂಶ ಜಾಸ್ತಿ ಇರುತ್ತೆ. ಹಾಗಾಗಿ ತುಂಬಾ ಉಪಯುಕ್ತ. ಈಗ ಶುಗರ್ನರು, BP ಶುಗರ್ ಅವ್ರಿಗೆಲ್ಲರಿಗೂ ತುಂಬಾ ಅನುಕೂಲಕರ, ಇದು ಆರೋಗ್ಯಕರವಾಗಿರುತ್ತೆ. ಹಾಗಾಗಿ ಇದನ್ನ ಬೆಳಿಬೇಕು ಅಂತೇಳಿ ನಾನು ಇಷ್ಟಪಟ್ಟು ಇದನ್ನ ಬೆಳಿತೇನೆ. ಯಾವ ರೀತಿ ಅಣಬೆನ ಬೆಳಿಬೇಕು, ವಿಧಾನ ಏನು, ನೀವು ಯಾವ ವಿಧಾನ ಅನುಸರಿಸ್ತಾ ಇದ್ದೀರಿ? ವಿಧಾನ ಅಂದ್ರೆ ಮೊದಲನೇದಾಗಿ ನಮಗೆ ಭತ್ತದ ಹುಲ್ಲು ಬೇಕು. ಮೇನ್ ಬೇಕಾದ ಕಚ್ಚಾ ಪದಾರ್ಥ ಅಂದ್ರೆ ಭತ್ತದ ಹುಲ್ಲು. ಭತ್ತದ ಹುಲ್ಲು ಸಾಮಾನ್ಯವಾಗಿ ರೈತರ ಅಂದ್ಮೇಲೆ ಎಲ್ಲ ಇದ್ದೇ ಇರುತ್ತೆ, ಮನೆಗಳಲ್ಲಿ ಭತ್ತದ ಹುಲ್ಲು ಇರುತ್ತೆ. ಸೊ ಭತ್ತದ ಹುಲ್ಲನ್ನ ನಾವು 1 ಇಂಚು ಅಥವಾ 2 ಇಂಚು ಉದ್ದ ನಾವು ಕತ್ತರಿಸಿ ಅದನ್ನ ನೀವು ಒಂದು 6-8 ಗಂಟೆ ಕಾಲ ನೀರಲ್ಲಿ ನೆನೆಸ್ತೀವಿ. ಆ ನೆನೆಸಿದ ನಂತರ ಅದನ್ನ ಮತ್ತೆ ಬಸ್ದು ಅದನ್ನ ಒಂದು ಆಟೋಕ್ಲೇವ್ ಅಂತ ಹೇಳ್ತೀವಿ, ಆಟೋಕ್ಲೇವ್ ಮಿಷನ್. ಮೊದಲನೇ ಸಲ ಬಂಡವಾಳ ಹಾಕೋದ್ ಬೇಡ ಅಂತ ನಾನೇನ್ ಮಾಡಿದೆ, ಒಂದು ದೊಡ್ಡ ಪಾತ್ರೆ ತಗೊಂಡು, ಒಂದು 200 ಲೀಟರ್ ಇಡಿಯಂತ ಒಂದು ಅಂಡೆ ಪಾತ್ರೆ ತಗೊಂಡು ಅದರಲ್ಲಿ ನಾನು ಬೇಯಿಸಿ ಸಾಮಾನ್ಯ ಒಲೆ ಮಾಡಿಕೊಂಡು ಅದರಲ್ಲಿ ಬೇಯಿಸಿ ಸುಮಾರು 100 ಸೆಂಟಿಗ್ರೇಡ್ ಉಷ್ಣಾಂಶದಲ್ಲಿ ಅಂದ್ರೆ ಕುದಿಯ ನೀರಿನಲ್ಲಿ ಬೇಯಿಸಿ ಅದನ್ನ ನಾನು ಮತ್ತೆ ಅದನ್ನ ಒಂದು 60-40 ಭಾಗದಲ್ಲಿ ಆರಿಸಿ ಮತ್ತೆ ಒಣಗಿಸಿ ಅದನ್ನ ನಾನು ಪ್ಯಾಕ್ ಮಾಡ್ತೇನೆ. ಅದು ಸ್ಪಾನ್ ಹಾಕಿ ಕವರ್ ತಗೊಂಡು 12-15 ಕವರ್ ತಗೊಂಡು ಅದಕ್ಕೆ 3 ಇಂಚ್ ಹುಲ್ ತುಂಬಿ ಮತ್ತೆ ಹೊರಹಂಚಿನಲ್ಲಿ ಸ್ಪಾನ್ ಹಾಕಿ ಮತ್ತೆ 3 ಇಂಚ್ ಹುಲ್ಲು, ಈ ತರ ಒಂದು 5 ಪದರಗಳನ್ನ ಮಾಡಿ ನಾವು ಅದನ್ನ ಮೇಲೆ ರಬ್ಬರ್ ಬ್ಯಾಂಡ್ ಹಾಕಿ ಬಿಗಿ ಮಾಡಿ ನಾವೊಂದು ಬ್ಲಾಕ್ ರೂಮ್ ಅಂತ ಹೇಳ್ತೀವಿ, ಕತ್ಲೆ ಕೋಣೆ ಅಂತ ಹೇಳ್ತೀವಿ, ಅಲ್ಲಿ ಅವನು ಸುಮಾರು 18 ದಿನ ಇಡಬೇಕಾಗುತ್ತೆ. ಸೊ 18 ದಿನ ಇಟ್ಟಾಗ ಅದು ನಮ್ಮ ಮೈಸಿಲಿನ್ ಅಂದ್ರೆ ಸಿಲಿಂಡ್ರಗಳು ಆ ಹುಲ್ಲಿನ ಮೇಲೆ ಎಲ್ಲ ಬೆಳ್ಕೊಳ್ಳುತ್ತೆ. ಬೆಳ್ಕೊಂಡು 18 ದಿನ ಆದ್ಮೇಲೆ ನಾನು ಮಾಡ್ತೀನಿ, ಈ ಅಣಬೆ ಬಿಡುವಂತ ರೂಮ್ ಇದೆಯಲ್ಲ ಅಲ್ಲಿಗೆ ತಗೊಂಡೋಗಿ ನಾನು ಆ ದಾರಕ್ಕೆ ಹ್ಯಾಂಗ್ ಮಾಡ್ತೀನಿ, ಒಂದು 5-5 ಪ್ಯಾಕೆಟ್ ನ ಒಂದು ದಾರದಲ್ಲಿ ನೇತಾಕ್ತೀನಿ. ನೇತಾಕ್ದಾಗ ಒಂದು 3-3 ಡೇಸ್ ಒಳಗೆ ಅದು ಅಣಬೆ ಮೊಗ್ಗು ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ನಮಗೆ ಮಾರನೇ ಬೆಳಗ್ಗೆ ನಾವು ಕಟಾವ್ ಮಾಡಬಹುದು. ಅಂದ್ರೆ ನೇತಾಕಿದ 3 ದಿವಸದಲ್ಲಿ ಶುರುವಾಗುತ್ತೆ? 18 ದಿವಸ ಆಗುತ್ತೆ, 3-4 ದಿವಸದಲ್ಲಿ ಅದು ಮೊಗ್ಗು ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ಮುಂದಿಗೆ 2 ದಿವಸಕ್ಕೆ ನಮಗೆ ಕಟಾವ್ ಬರುತ್ತೆ. ಅಂದ್ರೆ ಈಗ ಭತ್ತದ ಹುಲ್ಲನ್ನ ಬೇಯಿಸೋದು, ಅದಕ್ಕೆ ಬೀಜ ಹಾಕೋದು, ಅಣಬೆ ಕುಯ್ಕೊಳ್ಳೋದು ಅಷ್ಟೇನಾ? ಹೌದು ಸರ್. ಬೇರೆ ಇನ್ನೇನು ಬೇರೆ ಏನು ಇಲ್ಲ ಸರ್, ಬೇರೆ ಏನು ಇಲ್ಲ. ಯಾವುದೇ ರೀತಿ ಕೆಮಿಕಲ್ ಪದಾರ್ಥನ ಬಳಸೋವಾಗಿಲ್ಲ, ಬಳಸಿದ್ರದು ಆರ್ಗಾನಿಕ್ ಅನ್ಸ್ಕೊಳ್ಳೋದಿಲ್ಲ. ಹಾಗಾಗಿ ಭತ್ತದ ಹುಲ್ಲಲ್ಲಿ ಏನ್ ಅಂಶ ಇರುತ್ತೆ ಅದನ್ನ ಅಲ್ಲಿ ಅರ್ಧ ನೀರಲ್ಲಿ ತೊಳೆದಿರ್ತೀವಿ, ಇನ್ನರ್ಧ ಬೇಯಿಸಿ ಶಿಲೀಂಧ್ರಗಳು ಅಥವಾ ಬೇರೆ ಯಾವ್ದಾದ್ರು ಫಂಗಸ್ ಇದ್ರೆ ಅದನ್ನ ನಾಶ ಮಾಡಿ ಆ ಹುಲ್ಲನ್ನ ಮತ್ತೆ ಹಾಕಿ ಅದರಲ್ಲಿ ಅಣಬೆಯನ್ನ ಬರೋದು ತುಂಬಾ ಆರ್ಗಾನಿಕ್ ಆಗಿರ್ತದೆ ಅಂತ ಹೇಳ್ತಾರೆ. ತುಂಬಾ ಜನ ಸ್ಟ್ಯಾಂಡ್ ಮಾಡಿ ಅದ್ರ ಮೇಲೆ ಇಟ್ಟಿರ್ತಾರಲ್ವಾ? ಸ್ಟ್ಯಾಂಡ್ ಮಾಡಿ ಇರ್ತಾರೆ. ಸ್ಟ್ಯಾಂಡ್ ಮಾಡೋದು ಮಿಲ್ಕಿ ಮಶ್ರೂಮ್ ಮತ್ತೆ ಬಟನ್ ಮಶ್ರೂಮ್ಗೋಸ್ಕರ ಸ್ಟ್ಯಾಂಡ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಅದು ಮೇಲ್ಪದರದಲ್ಲಿ ಮತ್ತೆ ಅದಕ್ಕೆ ಸಾಯಿಲ್ ಮತ್ತೆ ಕಾಂಪೋಸ್ಟ್ ಎಲ್ಲ ಹಾಕಿ ಅದ್ರ ಮೇಲ್ಗಡೆ ಬರುವಂತದ್ದು ಮಿಲ್ಕಿ ಮಶ್ರೂಮ್ ಮತ್ತೆ ಬಟನ್ ಮಶ್ರೂಮ್ ಅಂತ ಹೇಳ್ತೀವಿ. ಸೊ ಆಯಿಷ್ಟಾರು ಸೈಡ್ ಇಂದ ಬರುತ್ತೆ, ಹಾಗಾಗಿ ಸ್ಟ್ಯಾಂಡ್ ಮಾಡೋ ಅವಶ್ಯಕತೆ ಇರಲ್ಲ. ಸ್ಟ್ಯಾಂಡ್ ಮಾಡಿದ್ರೆ ನಮಗೆ ಜಾಗ ಸಾಕಾಗಲ್ಲ ಅಂತೇಳಿ ಹ್ಯಾಂಗ್ ಮಾಡ್ಕೊಂಡ್ರೆ ನಮಗೆ ಪ್ಲೇಸ್ ಜಾಸ್ತಿ ಜಾಗ ಸಿಗುತ್ತೆ, ಕವರ್ಗಳು ಜಾಸ್ತಿ ಇಡಬಹುದು, ಇಳುವರಿ ಜಾಸ್ತಿ ತೆಗಿಬಹುದು. ಆ ಉದ್ದೇಶದಿಂದ ನಾನು ಹ್ಯಾಂಗ್ ಮಾಡಿ ಮಾಡ್ತೀನಿ. ಅಂದ್ರೆ ಅದನ್ನ ನೇತಾಕೋದು ಮಾಡೋದು ಎಲ್ಲದು ಸ್ವಲ್ಪ ಶ್ರಮ ಅಂತ ಅನ್ಸಲ್ವಾ? ಏನು ಇಲ್ಲ ಸರ್, ನಾವು ರೈತರಿಗೆ ಯಾವ್ದು ಶ್ರಮ ಅಂತ ಅನ್ಕೊಳ್ಳದೇ ಇಲ್ಲ ನಾವು. ಪ್ರತಿನಿತ್ಯ ಕೆಲಸ ಮಾಡೋದ್ರಿಂದ ನಮ್ಗೇನು ಶ್ರಮ ಅನ್ಸಲ್ಲ. ಈಗ ನೀವು ಮಾಡಿರುವಂತಹ 15 ಅಡಿ ಅಗಲ 30 ಅಡಿ ಉದ್ದದ ಒಂದು ಮನೆ ಏನಿದೆಯಲ್ಲ, ಇದರಲ್ಲಿ ಆತರ ಎಷ್ಟು ಇದನ್ನ ನೇತಾಕ್ಬೋದು ಸರ್? ಒಂದು 500-600 ಪ್ಯಾಕೆಟ್ ನೇತಾಕ್ಬೋದು ಸರ್. 500-600 ಪ್ಯಾಕೆಟ್ ನೇತಾಕ್ಬೋದು. ಅದು 2 ಕೆಜಿ ಇರುತ್ತೆ, ಒಂದು ಪ್ಯಾಕೆಟ್ 2 ಕೆಜಿ ಇರುತ್ತೆ ಫುಲ್ಲು, ಅಷ್ಟು ಪ್ಯಾಕೆಟ್ ನೇತಾಕ್ಬೋದು. ಅಂದ್ರೆ ಎಲ್ಲ ಒಂದೇ ಹಂತದ ಪ್ಯಾಕೆಟ್ ನೇತಾಕಿರ್ತೀರಾ ಅಥವಾ ಒಂದೊಂದು ಸ್ಟೇಜ್ ಅಲ್ಲಿ ಇರುತ್ತೆ? ಹೌದು ಹೌದು, ಯಾಕೆಂದ್ರೆ ನಾನು 15 ದಿವಸಕ್ಕೆ 20 ಕೆಜಿ ನಾನು ಸ್ಪಾನ್ ಮಾತ್ರ ನಾನು ಇದು ಮಾಡ್ತೀನಿ. ಅವಾಗ ನನಗೆ ಏನಾಗುತ್ತೆ ಅಂದ್ರೆ 3 ತಿಂಗಳು ಬೆಳೆ ಇರುತ್ತೆ, ಒಂದು ಪ್ಯಾಕೆಟ್ ಮಾಡಿದ್ರೆ 3 ತಿಂಗಳು 3 ಸಲ ಅದು ಅಣಬೆ ಬರುತ್ತೆ. ಸೊ ಹಂಗಾಗಿ ನಾನು ಒಂದ್ಸಲ 15 ದಿವಸಕ್ಕೆ ನಾನು ಮಾಡಿದ್ರೆ 3 ತಿಂಗಳಿಗೆ ನನಗೆ ಅದು ಆ ಪ್ಯಾಕೆಟ್ ಆಚೆಗೆ ಬರುತ್ತೆ. 3 ತಿಂಗಳಿಗೆ ಅಷ್ಟೊತ್ತಿಗೆ ಅದು ಅಣಬೆ ಮುಗಿದೋಗಿರುತ್ತೆ. ಸೊ ಆಚೆ ಡಿಸ್ಪ್ಯಾಚ್ ಮಾಡಿ ಮತ್ತೆ ಹೊಸ ಪ್ಯಾಕೆಟ್ ನಲ್ಲಿ ಮಾಡ್ತೀನಿ. ಸೊ ಪ್ರತಿದಿನ ನನಗೆ ಒಂದು 10 ಕೆಜಿ ಬರೋ ಹಾಗೆ ನಾನು ಮಾಡ್ಕೊಂಡಿದ್ದೀನಿ ಆ ಒಂದು ಜಾಗದಲ್ಲಿ. ಅಲ್ಲ, 500-600 ಪ್ಯಾಕೆಟ್ ಅಂದ್ರೆ ಅದನ್ನ ಹಂತ ಹಂತವಾಗಿ ಮಾಡಿರ್ತೀವಿ. 1 ಕೆಜಿ ಸ್ಪಾನ್ಗೆ ಒಂದು 5-6 ಪ್ಯಾಕೆಟ್ ಬ್ಯಾಗ್ ಆಗುತ್ತೆ. ಸೊ ಅಷ್ಟರಲ್ಲಿ ನಾವು ಪ್ರತಿದಿನ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಮಾಡ್ಕೊಂಡು ಹೋದ್ರೆ ನಮ್ಗೆ ಪ್ರತಿದಿನ ಅಂಡೆ ಸಿಗುತ್ತೆ, ಮತ್ತೆ 3 ತಿಂಗಳ ನಂತರ ಅದನ್ನ ಡಿಸ್ಪ್ಯಾಚ್ ಮಾಡಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಹೇಳಿ ಶಿವಶಂಕರ್ ಅವರೇ, ಅಣಬೆ ಸಾಕಬೇಕು ಅಂತಿದ್ರೆ ಮನೆ ಅಥವಾ ಅದಕ್ಕೆ ಬೇಕಾದಂತಹ ವಾತಾವರಣ ಕೊಡುವಂತಹ ಜಾಗ ಯಾವ ರೀತಿ ಇರಬೇಕು ಸರ್? ಅಣಬೆ ಮಾಡಲಿಕ್ಕೆ ಒಂದು ನಿರ್ದಿಷ್ಟವಾದಂತ ಸ್ವಚ್ಛವಾದಂತ ಪಟ್ಟಿ ಇರಬೇಕು ಸರ್. ನನ್ನ ಮನೆಯಲ್ಲಿದೆ, ನಮ್ಮ ಮನೆಯಲ್ಲೇ ಮಾಡ್ತೀನಿ ನಾನು ಅಂತಂದ್ರೆ ಅದು ಸಾಧ್ಯವಾಗದ ಮಾತು. ಯಾಕಂದ್ರೆ ವಿಶೇಷವಾಗಿ ಅದಕ್ಕೆ ಸಪರೇಟ್ ಆದಂತ ಮನೆ ಇರಬೇಕು, ಕೋಣೆ ಇರಬೇಕು. ಒಂದು ಈಗ ನಮ್ಮ ಸ್ವಾಮಿಯವರು ಹೇಳಿದ ಹಾಗೆ 15 ಅಡಿ ಅಗಲ 30 ಅಡಿ ಉದ್ದ ಇದೆ ಅಂತ ಅವ್ರು ಹೇಳಿದ್ರು, ರೈಟ್ ಆಗ್ಬಹುದು, ಅದಕ್ಕಿಂತ ಕಡಿಮೆ ಇದ್ರೂ ಆಗುತ್ತೆ. ಒಂದು ಈಗ ಸ್ವಾಮಿಯವರು ಹೇಳಿದ್ರು ನಾವು ಹೆಂಗ್ ಮಾಡಿ ಪ್ಯಾಕೆಟ್ ಇಡ್ತೀನಿ ಅಂತಂದ್ರು ಅವರು. ಅದು ಕಂಪೇರ್ ಟು ಸ್ಟ್ಯಾಂಡ್ಗೂ ಹ್ಯಾಂಗ್ ಮಾಡೋದಕ್ಕೂ ಡಿಫ್ರೆನ್ಸಿಯೇಷನ್ ಏನು ಅಂತಂದ್ರೆ, ಸ್ಟ್ಯಾಂಡ್ಗೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ, ಹ್ಯಾಂಗ್ ಮಾಡಂಗಿದ್ರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಕಡಿಮೆ. ಜೊತೆಗೆ ಇದು ಕಂಫರ್ಟ್ ಆಗಿರುತ್ತೆ, ಯಾವುದು ಚಿಪ್ಪಣಬೆ ಏನು ಮಾಡ್ತೀವಲ್ಲ ಅದಕ್ಕೆ ಆ ಒಂದು ಪ್ಯಾಕೆಟ್ ಇರ್ಲಿಕ್ಕೆ ಕಂಫರ್ಟ್ ಆಗಿರುತ್ತೆ. ಮತ್ತೆ ಎರಡನೇದಾಗಿ ರೈತರು ಒಂದು ಅಣಬೆ ಬೆಳೆ ಅಂತವ್ರು ಒಂದು ಗಮನದಲ್ಲಿ ಇಟ್ಕೊಬೇಕಂತ ಅಂಶ ಇದೆ ಅಂತಂದ್ರೆ, ಪ್ರಮುಖವಾಗಿ ಅವರು ಲೋ ಇನ್ವೆಸ್ಟ್ಮೆಂಟ್ ಕಡಿಮೆ ವೆಚ್ಚದಲ್ಲಿ ಮಾಡುವಂತದ್ದು ಆಲೋಚನೆ ಮಾಡಬೇಕು. ಅವರು ಸ್ಟ್ಯಾಂಡ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅವರು ಕಬ್ಬಿಣದು ಸ್ಟ್ಯಾಂಡ್ ಬರ್ತಲ್ಲ ಸರ್, ಅಂತವನ್ನು ಮಾಡೋದು ಬಹಳ ಬಹಳ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ಅಂತವೆಲ್ಲ ಅವಶ್ಯಕತೆ ಇಲ್ಲ. ಇಲ್ಲಿ ಸ್ಟ್ಯಾಂಡ್ ಮಾಡ್ತೀವಿ ಅಂತಂದ್ರೆ ಈ ಮರದ ದಿಂಬುಗಳು, ಈ ಪೋಲ್ಸ್ ಬರ್ತಲ್ಲ ಸರ್, ಅಂತದಲ್ಲಿ ಸ್ಟ್ಯಾಂಡ್ ಮಾಡ್ಕೊಬೇಕು ಮಾಡಿದ್ರೆ. ಇಲ್ಲ ಅಂತಂದ್ರೆ ಹ್ಯಾಂಗ್ ಮಾಡೋದು ಬಹಳ ಬಹಳ ಉತ್ತಮವಾದಂತ ಒಂದು ಪದ್ಧತಿ. ಜೊತೆಗೆ ಈಗ ನಮ್ಮ ಸ್ವಾಮಿಯವರು ಹೇಳಿದ್ರು ಏನು ಎಷ್ಟು ಹಂತದಲ್ಲಿ ನೇತಾಕ್ಬೋದನ್ನ ಸರ್? ಒಂದು ಏನಂತಂದ್ರೆ ನಾವು ಓಡಾಡ್ಲಿಕ್ಕೆ ಜಾಗ ಇರಬೇಕು, ಜೊತೆಗೆ ಏನಂತಂದ್ರೆ ಒಂದಕ್ಕೊಂದು ತಾಕಬಾರದು, ಒಂದ್ರ ಮೇಲೆ ಒಂದು ಕೂರಬಾರದು. ಮಿನಿಮಮ್ ಗ್ಯಾಪ್ ಅಂತಂದ್ರೆ ಹೆಂಗ್ ಮಾಡ್ತೀವಿ ಅಂತಂದ್ರೆ ಒಂದೇ ಒಂದು ಪಾಕೆಟ್ನ ಹೆಂಗ್ ಮಾಡೋದಲ್ಲ ಸರ್, ಹೆಂಗ್ ಮಾಡಿದ್ರೆ ಒಂದು ರೋನಲ್ಲಿ ಮಿನಿಮಮ್ ಇಲ್ಲಾಂದ್ರೆ 4-5 ಪಾಕೆಟ್ನ ಹೆಂಗ್ ಮಾಡ್ಬೇಕು, ಆ ರೀತಿ ಹೆಂಗ್ ಮಾಡ್ಬೇಕು ಅಂದ್ರೆ ಅದೇ ಹಂತ ಅಂತ. ಅದೇ ತರಾನೇ ಮಾಡಿದ್ರ ನೀವು? ಹೌದು ಸರ್, ಅದೇ ತರ. ಎಷ್ಟಡಿ ಎತ್ತರದವರೆಗೂ ಮಾಡಿದ್ರೆ ನೇತಾಕ? ನಮ್ ಕೈಗೆ ಎಷ್ಟು ಎಟಕತ್ತೆ 7 ಅಡಿವರೆಗೂ ನಮ್ಗೆ ಕೈ ಎಟಕಂದ್ರೆ ಅಲ್ಲಿವರೆಗೂ ಮಾಡಿದ್ರೆ ಸಾಕು ಸರ್, ನಮ್ಗೆ ಅಣಿಗೆ ಬಿಡಿಸ್ಕೊಳಕ್ ಅನುಕೂಲ ಆಗ್ಬೇಕು. ಅಲ್ಲ, ಈಗ ರೇಷ್ಮೆ ಬೆಳೆಗಾರರು ಸಾಮಾನ್ಯವಾಗಿ ಅದಕ್ಕೊಂದು ಏಣಿ ಕೂಡ ಮಾಡ್ಕೊಂಡಿರ್ತಾರೆ, ನೀವೇನಾದ್ರು ಮಾಡಿದಿರೋ? ಬರೀ ಕೈನಲ್ಲಿ ಆಗೋ ಸಾಕು, ಅಷ್ಟೇ ಸಾಕು. ಹೌದಾ? ಎಲ್ಲದನ್ನು ಜಂತಿಗೆ ನೇತಾಕಿದಿರಾ ಅಥವಾ ಅಥವಾ ಏನ್ ಇವ್ರು ಹಂತ ಮಾಡಿರ್ತಿರಲ್ಲ ರೇಷ್ಮೆ ಹುಳುಗಾಗಿ ಆ ಮೇಜು, ಆ ಮೇಜ್ಗೆ ನೇತಾಕೊಂಡು ಬಂದಿದ್ದೀರ? ಮೇಜಿಗೆ ನೇತಾಕಿಲ್ಲ, ಹಂತವಾಗಿ ಮೇಲ್ಗಡೆ ನಾವು ಅಟ್ಟ ಅಂತ ಹೇಳ್ತೀವಿ, ಇಟ್ಟಿಗೆ ಅಂತ ಹೇಳ್ತೀವಿ, ಆ ಇಟ್ಟಿಗೆಗಳಿಗೆ ನಾವು ಮತ್ತೆ ಒಂದು ಸರಳಗಳನ್ನ ಹಾಕೊಂಡು ಅದಕ್ಕೆ ಒಂದು 2 ಅಡಿ ಅಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಕಟ್ಕೊಂಡು ಓಡಾಡಕ್ಕೆ ಒಂದು 2.5 ಅಡಿ ಜಾಗ ಬಿಟ್ಟು ನಾವು ಅದನ್ನ ಹ್ಯಾಂಗ್ ಮಾಡಿ ದಾರ ಕಟ್ಟಿದೀವಿ. ಹೌದು ಸರ್, ಅದೇ ರೀತಿ ನಾವು ಏನು ರೈತರಿಗೆ ಹೇಳುವಂತ ಪದ್ಧತಿ ಏನಂತಂದ್ರೆ, ಕಡಿಮೆ ವೆಚ್ಚದಲ್ಲಿ ಈ ಒಂದು ಅಣಬೆ ಉತ್ಪಾದನೆ ಮಾಡಿ ಅಂತ ಹೇಳ್ತೀವಿ. ಒಂದ್ ಹೇಳಂತಂದ್ರೆ ಜೊತೆಗೆ ಹುಲ್ಲನ್ನ 2-3 ಇಂಚು ಕಟ್ ಮಾಡೋದಿರ್ಬೋದು, ರಾತ್ರಿ ಇಡೀ ನೆನೆಸೋದಿರ್ಬೋದು, ಜೊತೆಗೆ ಆದ ನೀರನ್ನು ಶೋಧಿಸಿ ಒಂದು 30 ನಿಮಿಷ ಬಿಸಿನೀರಿನಲ್ಲಿ ಸ್ಟೆರಿಲೈಸೇಷನ್ ಮಾಡೋದಿರ್ಬೋದು, ಮತ್ತೆ ಅದನ್ನ ಆರಿಸುವಂತ ವಿಧಾನ, ಅದನ್ನ ಹುಲ್ಲನ್ನ ಸ್ಟೆರಿಲೈಸೇಷನ್ ಮಾಡಿ ನೆರಳಿನಲ್ಲಿ ಆರಾಕ್ಬೇಕು ಅದನ್ನ. ಯಾಕಂತಂದ್ರೆ ಡಾಕ್ಟರ್ ಶಿವಶಂಕರ್ ಅವರೇ, ಭತ್ತದ ಹುಲ್ಲು ಅಲ್ಲದೆ ಬೇರೆ ಏನೇನ್ ಬಳಸಬಹುದು ಸರ್? ಈಗಿನ ಒಂದು ಸಂಶೋಧನೆ ಪ್ರಕಾರ ಭತ್ತದ ಹುಲ್ಲು ಪ್ರಮುಖವಾಗಿರುವಂತ ಅದಕ್ಕೆ ಸಿಗಬೇಕಾಗಿರುವಂತಹ ಕಚ್ಚಾ ವಸ್ತು. ಎರಡನೇದಾಗಿ ಅದೇ ತರ ಭತ್ತದ ಹುಲ್ಲು ತರ ರೀತಿನೇ ಸ್ಮೂತ್ ಆಗಿರುವಂತಹ ಹುಲ್ಲು ಯಾವುದೇ ಹುಲ್ಲನ್ನು ಉಪಯೋಗಿಸಬಹುದು, ಬಟ್ ಅದರ ತರ ಹೋಲಿಕೆ ಬರುವಂತಹ ಹುಲ್ಲು ಗೋಧಿ ಹುಲ್ಲು ಒಂದು ಬಿಟ್ರೆ ಬಟ್ ಬೇರೆ ಯಾವ್ದೇ ಹುಲ್ಲು ಅದು ಸರಿಸಮಾನಾಗಿ ಇರುವಂತ ಹುಲ್ಲು ಯಾವ್ದಿಲ್ಲ ಸರ್. ರಾಗಿ ಹುಲ್ಲು, ರಾಗಿ ಹುಲ್ಲು ಅದು ಕಡ್ಡಿ ಜಾಸ್ತಿ ಇರೋದ್ರಿಂದ ಅಷ್ಟೊಂದು ಅದು ಅದಕ್ಕೆ ಸೂಟಬಲ್ ಅಲ್ಲ ಸರ್. ಅದು ಪ್ರಮುಖವಾಗಿ ಮತ್ತೆ ನಮ್ಮ ಸಂಶೋಧನೆಯಲ್ಲಿ ಈ ಏನು ಅತಿ ಹೆಚ್ಚಾಗಿ ನಮ್ಮಲ್ಲಿ ಜೋಳ ಬೆಳಿತೀವಿ ನಾವು, ಆ ಜೋಳದ ಕಡ್ಡಿ ಇದೆಯಲ್ಲ ಸರ್, ಜೋಳದ ಕಡ್ಡಿನ ಮಿಷಿನ್ ಅಲ್ಲಿ ಅದನ್ನ ಚಾಪ್ ಮಾಡಿಸ್ಬೇಕು. ಮಿಷಿನ್ ಅಲ್ಲಿ ಏನು ಹಸುಗಳಿಗೆ ತಿನ್ಲಿಕ್ಕೆ ಚಾಪ್ ಮಾಡಿಸ್ತೀವಲ್ಲ ಆ ರೀತಿ ನೈಸ್ ಆಗಿ ನುಣ್ಣಿಗೆ ಹೊಡಿಸಿ ಅದರಲ್ಲಿನೂ ಸಹ ಮಾಡಬಹುದು. ಮುಸ್ಕಿನ ಜೋಳದ ಗಾಬು ದಿಂಡಿರುತ್ತೆ, ಪುಡಿ ಮಾಡಿ ಅದನ್ನು ಬಳಸಬಹುದು. ಬಟ್ ಅದನ್ನ ಅದರಿಂದ ಬಳಸಿದ ಎಲ್ಲದಲ್ಲೂ ಬೆಳಿಬಹುದು. ಈವನ್ ಕಬ್ಬಿನ ಜ್ಯೂಸ್ ತೆಗೆದ ಮೇಲೆ ಬರ್ತಲ್ಲ ಸರ್, ಏನದು ಸ್ವಾಗಿ ಅನ್ನತಿಲ್ಲ ಸರ್, ಅಂತದಲ್ಲಿ ಸಹ ಮಾಡಬಹುದು ಸರ್. ಬಟ್ ಅವೆಲ್ಲಕ್ಕಿಂತ ಅತಿ ಹೆಚ್ಚಾಗಿ ಇಳುವರಿ ಕೊಡುವಂತಂದ್ರೆ ಭತ್ತದ ಹುಲ್ಲು. ನೀವೇನಾದ್ರೂ ಪ್ರಯೋಗ ಮಾಡಿದ್ರಿ ಸ್ವಾಮಿಗಳೇ ಬೇರೆದ್ರಲ್ಲಿ ಬೆಳೆಯಕ್ಕೆ? ಮಾಡಿದ್ನಿ ಸರ್, ಪ್ರಯೋಗ ಮಾಡಿದ್ನಿ. ಕಬ್ಬಿನ ಸಿಪ್ಪೆನಲ್ಲಿ ಮಾಡಿದೀನಿ, ಮತ್ತೆ ಜೋಳದ ಸಿಪ್ಪೆನಲ್ಲಿ ಮಾಡಿದೀನಿ, ಮತ್ತೆ ಭತ್ತದ ಉಯಿ ಅಂತ ಹೇಳ್ತೀವಿ ಅದರಲ್ಲೂ ಕೂಡ ಮಾಡಿದೀನಿ, ಪೇಪರ್ ಅಲ್ಲಿ ಮಾಡಿದೀನಿ. ಸೊ ಎಲ್ಲದಕ್ಕಿಂತ ನಮ್ಗೆ ಎಲ್ಲಾದ್ರೂ ಬರುತ್ತೆ, ಇಳುವರಿ ಬರಲ್ಲ, ಮತ್ತೆ ಕ್ವಾಲಿಟಿ ಇರಲ್ಲ. ಹಾಗಾಗಿ ಭತ್ತದ ಹುಲ್ಲು ತುಂಬಾ ಅತ್ಯುತ್ತಮ. ಹಾಗಾಗಿ ನಾನು ಬೇರೆ ಇನ್ಯಾವುದು ಮಾಡಿದ್ರೆ ಅದನ್ನ ನೋಡಿ ಪ್ರಯೋಗ ಮಾಡಿ ಕೈ ಬಿಟ್ಟಿದೀನಿ, ಭತ್ತದ ಹುಲ್ಲನ್ನ ಮುಂದುವರಿಸ್ತೇವೆ. ಏನ್ ಕ್ವಾಲಿಟಿ ಅಂದ್ರೆ ಏನು ನಿಮ್ ಲೆಕ್ಕದಲ್ಲಿ? ಗುಣಮಟ್ಟ ಅಂದ್ರೆ, ಗುಣಮಟ್ಟ ಅಂದ್ರೆ ರುಚಿ ಇರಲ್ಲ ಒಂದು, ಎರಡನೇದು ಕೆಮಿಕಲ್ ಮಿಕ್ಸ್ ಆಗುತ್ತೆ. ಈಗ ಪೇಪರ್ ಉಂಡೆ ಕಟ್ಟಿ ನೆನೆಸಿ ಕೂಡ ಮಾಡಿದ್ರು ಆ ಪೇಪರ್ ಮೇಲೆ ಅಕ್ಷರಗಳಲ್ಲಿ ಕೆಮಿಕಲ್ ಇರುತ್ತೆ, ಹಂಗಾಗಿ ಅದು ಕೆಮಿಕಲ್ ಇದಾಗುತ್ತೆ. ಸೊ ಬೇರೆ ಇನ್ನ ಮಾಡಿದ್ರೆ ಈಗ ಭತ್ತದ ಅದ್ಬಿಟ್ಟು ಕಬ್ಬಿನ ಸಿಪ್ಪೆಯಲ್ಲೂ ಮಾಡಬಹುದು. ಕಬ್ಬಿನ ಸಿಪ್ಪೆಯಲ್ಲಿ ಇಳುವರಿ ಬರಲ್ಲ ಸರ್ ನಮ್ಗೆ, ಹಾಗಾಗಿ ನಾವು ಎಲ್ಲದಕ್ಕಿಂತ ಭತ್ತದ ಹುಲ್ಲು ಒಳ್ಳೇದು ಅಂತ ಹೇಳಿ ಅದನ್ನ ಆರಿಸ್ಕೊಂಡಿದ್ವಿ. ಬೇರೆ ಇನ್ನೇನಾದ್ರೂ ತಾಂತ್ರಿಕತೆಗಳು ಬೇಸಾಯದಲ್ಲಿ? ಅಣಬೆ ಬೇಸಾಯದಲ್ಲಿ ಪ್ರಮುಖವಾದಂತಹ ತಾಂತ್ರಿಕತೆಗಳಂತಂದ್ರೆ ಮೇಜರ್ ಆಗಿ ನಾವು ಏನು ನಾವು ಅಣಬೆಯನ್ನು ಮಾಡುವಂತ ವಿಧಾನ ಏನಿದೆಯಲ್ಲ ಅದು ಅದೇ ಮೇಜರ್ ಅಂದ್ರೆ ಪ್ರಮುಖವಾದದ್ದು. ಇಲ್ಲಿ ರೈತರು ಅಥವಾ ಯಾವುದೇ ಒಂದು ಉದ್ಯಮ ಫೋಕಸ್ವಾಗಿ ಇದನ್ನು ಕೈಗೊಳ್ಬೇಕಾದ್ರೆ ಕೆಲವೊಂದು ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡು ಸುಲಭವಾಗಿ ಅಂತಂದ್ರೆ ಮನೆ ಜಾಗದಲ್ಲಿ ಇರುವಂತ ಅಂಗಳದಲ್ಲಿ ಅದಕ್ಕೆ ನಿರ್ದಿಷ್ಟವಾದಂತಹ ಇಷ್ಟೇ ಕೊಠಡಿ ಬೇಕು ಇಷ್ಟೇ ಸೈಜ್ ಬೇಕು ಅಂತ ಏನೂ ಇಲ್ಲ. ಯಾವ ಕೊಠಡಿನಲ್ಲಿ ಎಂತಿಷ್ಟೇ ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ಎಂತ ಯಾವ ಲೆವೆಲ್ ಆಗಿರ್ಲಿ ಅದರಲ್ಲಿ ನಾವು ಎಷ್ಟು ಉತ್ಪಾದನೆ ಮಾಡಬಹುದೋ ಮಾಡಬಹುದು. ಜೊತೆಗೆ ಪ್ರಮುಖವಾಗಿ ತಾಂತ್ರಿಕತೆಗಳಂತಂದ್ರೆ ಹೈಜಿನಿಕ್, ಹೈಜಿನಿಕೇ ತಾಂತ್ರಿಕತೆ, ಮತ್ತೆ ಅದ್ರ ಮಾಡುವಂತಹ ತಂತ್ರಜ್ಞಾನನೇ ತಾಂತ್ರಿಕತೆ, ಏನು ಟೆಕ್ನಾಲಜಿನೇ. ಬಟ್ ಇಲ್ಲಿ ಪ್ರಮುಖವಾಗಿ ರೈತರು ನಾನು ಯಾವ ರೀತಿ ಮಾರಾಟ ಮಾಡಬೇಕು ಅನ್ನೋದು ಬಹಳ ಗಮನ ಇಟ್ಕೊಳ್ಬೇಕು. ಮಾರಾಟ ಅಂತಿದ್ದಾಗೇನೆ ಸ್ವಾಮಿಗಳ ನೀವು ಯಾವ ರೀತಿ ವ್ಯವಸ್ಥೆ ಇಟ್ಕೊಂಡಿದ್ರಿ ಮಾರಾಟ? ಮೊದಲನೇ ಮಾರಾಟ ಮಾಡಕ್ಕೆ ತುಂಬಾ ತೊಂದರೆ ಆಯ್ತು. ಎಲ್ಲ ಅಂಗಡಿಗಳಿಗೆ ಮೋರ್ಗಳಿಗೆ ತಗೊಂಡೋಗಿ ಕೊಟ್ಟಾಗ ಅವರು ರೆಸ್ಪಾನ್ಸೇ ಮಾಡ್ತಿರ್ಲಿಲ್ಲ. ತಗೊಂಡೋಗ ಎರಡೆರಡು ಪ್ಯಾಕೆಟ್ ಮೂರು ಪ್ಯಾಕೆಟ್ ಕೊಟ್ಟು ಹೋಗಿ ನೋಡೋಣ ಅನ್ನೋರು, ಮತ್ತೆ ಯಾರು ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ. ಸೊ ನಾನು ಒಂದಿನ ಏನ್ ಮಾಡೋದು ಅಂತ ಹೇಳಿ ಚಿಂತೆ ಮಾಡಿದಾಗ ನಾನು ಒಂದು ಸ್ಟೇಡಿಯಂ ಹತ್ರ ಬಂದು ಈ ಜನಗಳು ವಾಕ್ ಮಾಡ್ತಾ ಇರ್ತಾರೆ, ಅಲ್ಲಿ ಬಂದು ನಾನೇನ್ ಮಾಡಿದೆ, ಇದ್ರಲ್ಲಿ ಇಲ್ಲಿ ಮಾರಾಟ ಮಾಡಿದ್ರೆ ಇದು ಉತ್ತಮವಾದ ಒಂದು ಆಹಾರ, ಹಾಗಾಗಿ ಇವ್ರು ತಗೋಬಹುದು ಅನ್ನೋ ಉದ್ದೇಶ ಇಟ್ಕೊಂಡು ಅಲ್ಲಿಗೆ ಹೋದೆ. ಸೊ ಒಂದ್ ಎರಡು ದಿವಸ ವ್ಯಾಪಾರ ಆಗಲಿಲ್ಲ. ಮೂರನೇ ದಿವಸದಿಂದ ಇದು ಏನು ಅಂತ ಎಲ್ಲರೂ ಗಮನಕ್ಕೆ ಬಂದ್ಮೇಲೆ, ಇದು ಉತ್ತಮವಾದ ಆಹಾರ ಅಂತ ಎಲ್ಲರಿಗೂ ಗೊತ್ತಾದ್ಮೇಲೆ ಇವಾಗ ತುಂಬಾ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ. ನೀವು ಸ್ಟೇಡಿಯಂ ಹತ್ರ ಬಂದು ಮಾರ್ತಾ ಇದ್ದೀನಿ ಪ್ರತಿದಿನ? ಹೌದು ಸರ್. ಎಷ್ಟು ಕೆಜಿ ಮಾರಾಟ ಆಗುತ್ತೆ ಸರ್ ಅಲ್ಲಿ? ಈಗ ಮಿನಿಮಮ್ 5 ಕೆಜಿ ತನಕ ಮಾರಾಟ ಮಾಡಿದೀನಿ ಅಲ್ಲಿ. ಹಾಗಾಗಿ ಈಗ ಲಾಕ್ಡೌನ್ ಟೈಮ್ ಅಲ್ಲಿ ನನಗೆ ಬೀಜಗಳು ಸರಿಯಾಗಿ ಸಿಗ್ತಾ ಇರಲಿಲ್ಲ, ಹಾಗಾಗಿ ನನಗೆ 1 ಕೆಜಿ 1.5 ಕೆಜಿ 2 ಕೆಜಿ ಈ ತರ ಅಣಬೆಯನ್ನ ಪ್ರತಿದಿನ ತಂದು ನಾನು ಮಾರಾಟ ಮಾಡ್ತೇನೆ. ಏನ್ ಧಾರಣೆ ಮಾಡ್ತೀರಿ ಸರ್? 200 ರೂಪಾಯಿನಲ್ಲಿ ಮಾರಾಟ ಮಾಡ್ತೇನೆ ಸರ್. ಸ್ಟೇಡಿಯಂ ಬಿಟ್ಟರೆ ಬೇರೆ ಕಡೆ ಎಲ್ಲೂ ತಮ್ಮ ಪ್ರಯತ್ನ ನಡೆದಿಲ್ವಾ? ಇಲ್ಲ, ಈಗ ನಾನು ಸ್ಟೇಡಿಯಂ ತಗ ಬಂದ್ಮೇಲೆ ನನಗೆ ಅಲ್ಲೇ ಖಾಲಿ ಆಗ್ತಾ ಇದೆ, ನಾನು ಬೇರೆ ಕಡೆ ಹೋಗಕ್ಕೆ ಅವಕಾಶನೇ ಸಿಕ್ಕಿಲ್ಲ, ಅಂಗಡಿಗಳಿಗೂ ಕೊಡಕ್ಕಾಗ್ತಾ ಇಲ್ಲ, ತುಂಬಾ ಬೇಡಿಕೆ ಇದೆ ಈಗ. ನಿಮಗೆ ಕಷ್ಟ ಅಂತ ಅನ್ಸಲ್ವ ಪ್ರತಿನಿತ್ಯ ಬರಬೇಕು ನಿಂತ್ಕೋಬೇಕು ಮಾರಬೇಕು? ಇಲ್ಲ ಸರ್, ಜೀವನ ಮಾಡಬೇಕು ಅಂದ್ರೆ ಕಷ್ಟ ಪಡ್ಲೇಬೇಕು, ಹಾಗಾಗಿ ನಾವು ದುಡಿಮೆ ಮಾಡೋದ್ರ ಕಡೆಗೆ ಗಮನ ಇರೋದ್ರಿಂದ ಯಾವುದೋ ಕಷ್ಟ ಅನ್ಸಲ್ಲ ಸರ್. ಅಂದ್ರೆ ನೇರವಾದ ಮಾರಾಟ? ನೇರವಾದ ಮಾರಾಟ ಸರ್. ರೈತರು ಜನ ಗ್ರಾಹಕರನ್ನ ಪರಿಚಯ ಮಾಡ್ಕೊಂಡಿದ್ರಲ್ಲ ನೀವು, ಅವ್ರಿಗೆ ನಿಮ್ ನಂಬರ್ ಕೊಟ್ಟು ನಿಮ್ಗೆ ಅಗತ್ಯ ಇದ್ದಾಗ ಫೋನ್ ಮಾಡಿ ನಿಮ್ ಇನ್ನ ತಂದು ಕೊಡ್ತೀನಿ ಈ ತರದ್ದೆಲ್ಲ ಏನೋ ಇದೆ ಸರ್. ಅದು ಕೂಡ ಇದೆ ಸರ್, ತುಂಬಾ ಜನ ನನಗೆ ಫೋನ್ ಮಾಡ್ತಾರೆ, ನಾಳೆ ಬೆಳಿಗ್ಗೆ 1 ಕೆಜಿ ಬೇಕು, 1/2 ಕೆಜಿ ಬೇಕು, 1/2 ಕೆಜಿ ಬೇಕು ಅಂತೇಳಿ ಫೋನ್ ಕರೆ ಮಾಡ್ತಾರೆ. ರಾತ್ರಿ ಟೈಮು ಕರೆ ಮಾಡ್ತಾರೆ, ನಾನು ಬೆಳಿಗ್ಗೆ ಅವ್ರಿಗೆ ತಲುಪಿಸೋಕೆ ವ್ಯವಸ್ಥೆ ಮಾಡಿ ಅವ್ರಿಗೆ ತಲುಪಿಸ್ತೀನಿ ಸರ್. ಅಂದ್ರೆ ನೀವು ಒಟ್ಟು ಪ್ರತಿನಿತ್ಯ ಎಷ್ಟು ಉತ್ಪಾದನೆ ಮಾಡ್ತೀರಿ? ಇವಾಗ ಸದ್ಯದಲ್ಲಿ 5 ಕೆಜಿ ಮಾಡ್ತೇನೆ ಸರ್. ಮುಂದಿನ ದಿನಗಳಲ್ಲಿ ನನಗೆ ಕರೆಕ್ಟ್ ಆಗಿ ಬೀಜಗಳು ಸಿಕ್ಕಿದ್ರೆ ನಾನು ಪ್ರತಿದಿನ 10 ಕೆಜಿ ಮಾಡಕ್ಕೆ ನನಗೆ ಅವಕಾಶ ಇದೆ ಸರ್. ಮಾರಕ್ಕೆ ಮಾರಾಟ ಮಾಡಬಹುದು ಸರ್, ಖಂಡಿತ ಮಾಡಬಹುದು. ಏನ್ ತೊಂದರೆ ಇಲ್ಲ, ತೊಂದರೆ ಇಲ್ಲ. ಹೇಳಿ ಡಾಕ್ಟರ್ ಶಿವಶಂಕರ್ ಅವರೇ. ಮಾರುಕಟ್ಟೆಗೆ ಮಾರುಕಟ್ಟೆಗಿಂತ ಮುಂಚೆ ಅದೇನ ಕೀಟ ರೋಗ ಅಂತ ಹೇಳಿದ್ರೆ ಒಂದು ಏನಂತಂದ್ರೆ, ಈ ನಾನು ಹೇಳದ್ನಲ್ಲ ಸರ್, ಹುಲ್ಲು ಬೇಯಿಸಿದ ನಂತರ ಅದನ್ನ ಏನ್ ನಾವು ಡ್ರೈ ಮಾಡ್ಬೇಕಂತಂದ್ರೆ ನೆರಳಿನಲ್ಲಿ ಡ್ರೈ ಮಾಡ್ಬೇಕು ಸರ್, ಅದನ್ನ ಬಿಸಿಲಿನಲ್ಲಿ ಡ್ರೈ ಮಾಡ್ಕೋಬಾರ್ದು, ಆದಷ್ಟು ನೆರಳಿನಲ್ಲಿ ಡ್ರೈ ಮಾಡ್ಬೇಕು. ಹುಲ್ಲು ನೆರಳಿನಲ್ಲಿ ಸುಮಾರು 60% ಹುಲ್ಲು ಡ್ರೈ ಆದಂಗಿರ್ಬೇಕು, 40% ಮಾತ್ರ ಮಾಯಿಶ್ಚರ್ ಇರಬೇಕು, ಅಂದ್ರೆ ತೇವಾಂಶ ಇರಬೇಕು. ಇಲ್ಲಿ ಏನಾಗುತ್ತೆ ಅಂತಂದ್ರೆ 50% ಡ್ರೈ 50% ಮಾಯಿಶ್ಚರ್ ಇದ್ರೆ ನಾವು ಪ್ಯಾಕೆಟ್ ಮಾಡಿದಾಗ ಅದು ಒಂದು ರೀತಿ ಕೊಳತ ರೀತಿಯಲ್ಲಿ ಹುಲ್ಲು ಕಪ್ಪು ಬಣ್ಣಕ್ಕೆ ತಿರ್ಕೊಳ್ಳುತ್ತೆ, ಮತ್ತೆ ಬೂಸ್ಟ್ ಫಾರ್ಮೇಷನ್ ಆಗಿ ಹುಲ್ಲು ಸ್ಮೆಲ್ ಬರುತ್ತೆ. ಸೊ ಆದ್ದರಿಂದ ಡ್ರೈ ಮಾಡ್ತೀವಲ್ಲ ಅದು ಬಹಳ ಇಂಪಾರ್ಟೆಂಟ್ ರೈತರು. ಇದು ತಂತ್ರಜ್ಞಾನದಲ್ಲಿ ಮಾಡಬೇ ಮಾಡುವ ತಂತ್ರಜ್ಞಾನದಲ್ಲಿ ಇದನ್ನ ಬಹಳ ಬಹಳ ಗಮನಿಸಬೇಕು. ಜೊತೆಗೆ ಆ ಡ್ರೈ ಆದಂತಹ ಹುಲ್ಲನ್ನ ಮತ್ತೆ ಪ್ಯಾಕೆಟ್ ಏನಂತೀವಲ್ಲ ಪಾಲಿಥಿನ್ ಕವರ್ಸ್, ಅದು ಸುಮಾರು 12 inches ಆಗಲ್ಲ 18 inches ಉದ್ದ, ಅಂದ್ರೆ 1 to 1.5 feet ಆ ಗಾತ್ರದ ಒಂದು ಪಾಲಿಥಿನ್ ಕವರ್ ಅನ್ನು ಅದನ್ನ ಮೊದಲೇ ರಂಧ್ರ ಮಾಡಿಕೊಂಡು ಅದಕ್ಕೆ ಕ್ಲೀನ್ ಆಗಿ ಅದನ್ನ ಫೋಲ್ಡ್ ಮಾಡಿಕೊಂಡು ಸುಮಾರು 3 inches ಹುಲ್ಲು ತುಂಬಿ ಅದುವಾಗಿ ತುಂಬಬೇಕು. ಹುಲ್ಲು ಒಂದು ಸಮತಟ್ಟಾಗಿ ಬರಬೇಕು ಹುಲ್ಲು, ಆ ರೀತಿ ತುಂಬಿಕೊಂಡು ಅದ್ರ ಸುತ್ತೂ ಬೀಜ ಒಂದು 10-20 grams ಬೀಜ ಹಾಕ್ಬೇಕು. ಅದೇ ರೀತಿ 4-5 steps ಹುಲ್ಲು ತುಂಬಿ ಅದನ್ನ ಕಟ್ಟಿ ನಂತರ ಅದನ್ನ ನಮ್ಮ ಸ್ವಾಮಿಯವರು ಹೇಳಿದ ಹಾಗೆ ಡಾಕ್ ರೂಮ್ ಅಂತೀವಿ, ಡಾಕ್ ರೂಮ್ ಅಲ್ಲಿ ಸುಮಾರು 21 days ಕಾಲ ಇರಬೇಕು. 21 days ಇಟ್ಟಾಗ ನೀರೇನು ಹಾಕಬೇಡ? ಇಲ್ಲ ಸರ್, ಯಾವುದೇ ರೀತಿ ಅಡಚಣೆ ಆಗಬಾರದು. ಯಾಕೆಂತಂದ್ರೆ ನಾವು ಆಲ್ರೆಡಿ ಅದನ್ನ 8 hours ಕಾಲ ನೆನೆಸಿರ್ತೀವಿ, ಮತ್ತೆ ಬೇಯಿಸಿರ್ತೀವಿ, ಮತ್ತೆ ಹದವಾಗಿ ಒಣಗಿಸಿರ್ತೀವಿ. ಆದ್ದರಿಂದ ಅದನ್ನು ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರದು. ಕತ್ಲೆ ಕೋಣೆ ಇದ್ರೆ ಅದರ ಒಂದು ಬೆಳವಣಿಗೆ ಅತಿ ಸುಲಭವಾಗಿ ಅಭಿವೃದ್ಧಿ ಆಗುತ್ತೆ. ಅದಕ್ಕೆ ಬೆಳಕಿದ್ರೆ ಆ ಒಂದು ಡೆವಲಪ್ಮೆಂಟ್ ಇದೆಯಲ್ಲ ಅದು ಅಡಚಣೆ ಆಗುತ್ತೆ. ಅಲ್ಲ, ತಾವು ಹೇಳಿದ್ದು ಸರಿಯಾಗಿ ಹುಲ್ಲು ಬೇಯ್ದಲೇ ಇದ್ರೆ, ಸರಿಯಾದ ರೀತಿಯಲ್ಲಿ ಒಣಗದಲೇ ಇದ್ರೆ ಶಿಲೀಂಧ್ರ ರೋಗಗಳು ಬರ್ತವೆ. ಹೌದು ಸರ್. ಕೀಟ ಯಾವ್ದಿದೆ ಇದಕ್ಕೆ ಸರ್? ಪ್ರಮುಖವಾಗಿ ಕೀಟ ಅನ್ನೋದು ಬರೋದು ಫಂಗಸ್. ಫಂಗಸ್ಗೆ ಅಟ್ಯಾಕ್ ಆಗಂತದ್ದು ಕಂಟಾಮಿನೇಷನ್, ಯೆಲ್ಲೋ ಕಲರ್ ಅಂತ ಹಳದಿ ಕಲರ್ ಅದು ಇಂಪಾರ್ಟೆಂಟ್. ಮತ್ತೆ ಈ ಬೂಸ್ಟ್ ಅಂತೀವಿ ನಾವು, ಏನಂತೀವಿ ಅದನ್ನ ಒಂಥರ ಜೇಡ ತರ ಪರ್ಮಿಷನ್, ಅದು ಬಹಳ ಇಂಪಾರ್ಟೆಂಟ್. ರೋಗ ಅಂತಂದ್ರೆ ಬರುವುದೇ ಮೊದಲನೇದಾಗ ಅದು. ನಂತರ ಆ ಕೋಣೆ ಹೈಜೀನಿಕ್ ಆಗಿಲ್ಲ ಅಂತಂದ್ರೆ ಈ ಕೆಲವೊಂದು ಕೀಟಗಳು ಬರುವಂತ ಸಾಧ್ಯತೆ ಇದೆ. ಜೊತೆಗೆ ನಾವು ಇಟ್ಟಂತ ಜಾಗ ಸ್ವಲ್ಪ ಗೂಡು ಪಾಡು ಇದ್ರೆ ಇಲಿಗಳು ಬರೋ ಸಂಭವ ಜಾಸ್ತಿ ಇರ್ತದೆ, ಮತ್ತೆ ಜಿರಳೆಗಳ ಕಾಟ ಜಾಸ್ತಿ ಇರ್ತವೆ. ಇವನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕಂತಂದ್ರೆ ಆ ಕೋಣೆ ಹೈಜೀನಿಕ್ಕಾಗಿರ್ಬೇಕು. ಸ್ವಾಮಿಗಳ ಅಣಬೆ ಅದು ಒಂದು ಶಿಲೀಂಧ್ರ, ಅದು ಒಟ್ಟಿಗೆ ಇಟ್ಟಾಗ ಶಿಲೀಂಧ್ರಗಳ ಸ್ಪೋರ್ಗಳು ತುಂಬಾ ವಿಪರೀತವಾಗಿ ಬಿಡುಗಡೆ ಆಗೋದ್ರಿಂದ ಮನುಷ್ಯನಿಗೆ ಉಸಿರಾಟದ ಸಮಸ್ಯೆ ಕಂಡು ಬರುತ್ತೆ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಅದಕ್ಕೋಸ್ಕರನೇ ದೊಡ್ಡ ಮಟ್ಟದಲ್ಲಿ ಅಣಬೆನ ಯಾರು ಕೂಡ ಸಾಕೋದಕ್ಕೆ ಹೋಗಲ್ಲ. ಈಗ ತಮಗೇನ ಆತರ ಸಮಸ್ಯೆ ಆಗಿಲ್ವಾ? ಸಮಸ್ಯೆ ಆಗಿದ್ರೆ ಯಾವ ತರಹ ಅದಕ್ಕೆ ಪ್ರತಿ ಬಂಧಕ ವ್ಯವಸ್ಥೆಯನ್ನು ತಾವು ಮಾಡಿಕೊಂಡಿದ್ದೀರಿ? ಸಮಸ್ಯೆ ಇದೆ, ಅದನ್ನ ನಾವೇನ್ ಮಾಡ್ಬೇಕಂದ್ರೆ ಅಣಬೆ ಗ್ರೂಮ್ ಅನ್ನಗ ನಾವು ಕಟ ಮಾಡಕ್ ಹೋದಾಗ ಬಾಗಿಲು ಕಿಟಕಿಗಳನ್ನ ತೆರಿಬೇಕು ಫಸ್ಟ್. ಒಂದ್ 1/2 hour ನಂತರ ಅದು ಗಾಳಿಲಿ ಎಲ್ಲ ಹೋದ್ಮೇಲೆ ನಾವು ಒಳಗಡೆ ಹೋಗಿ ಒಂದು ಮಾಸ್ಕ್ ಹಾಕೊಂಡು ಒಳಗಡೆ ಹೋಗಿ ನಾವು ಕಟಾವ್ ಮಾಡ್ಕೊಂಡು ಜಾಸ್ತಿ ಹೊತ್ತು ನಾವು ಅಣಬೆ ಮನೇಲಿ ಇರಬಾರ್ದು. 1/2 hour ಒಳಗೆ ನಾವು ಏನೇ ಕೆಲಸ ಮಾಡಿದ್ರು ಒಂದು 1/2 hour ಮಾಸ್ಕ್ ಹಾಕೊಂಡು ಎಲ್ಲ ಮಾಡಿ ನಾವು ಈಚೆಗೆ ಬಂದ್ರೆ ಅದರಿಂದ ನಮಗೆ ಏನು ತೊಂದರೆ ಇಲ್ಲಿವರೆಗೂ ಆಗಿಲ್ಲ, ಮುಂದೆ ಆಗಲ್ಲ ಅನ್ನೋದು ನನ್ನ ಭಾವನೆ. ಅದಕ್ಕೆ ಅಂತಾನೆ ವಿಶೇಷವಾದ ಮಾಸ್ಕ್ ಇದೆಯಾ ಅಥವಾ ಮಾಮೂಲಿ ಮಾಸ್ಕ್ ಹಾಕೊಂಡು ಬಟ್ಟೆ ಕಟ್ಕೊಂಡು ಕೂಡ ಮಾಡಬಹುದು? ಹೇಳಿ ಡಾಕ್ಟರ್. ಒಂದೇನಂತಂದ್ರೆ ಆ ಒಂದು ನಾವು ಕೈಯಿಂದ ಮುಟ್ಟೋದಾಗ್ಲಿ ಅಥವಾ ಕೈಯಿಂದ ಮುಟ್ಟಿ ಮತ್ತೆ ಅದನ್ನ ಮುಖದಲ್ಲಿ ಅಥವಾ ನಮ್ಗೇನಾದ್ರೂ ಒಂದ್ ಕೈ ಮೂಗು ಕಿವಿ ನವೆ ಆಯ್ತು ಅಂತಂದ್ರೆ ಅದೇ ಕೈಯಲ್ಲಿ ಓದಿಸ್ಕೊಳ್ಳೋದು ಅದೆಲ್ಲ ಮಾಡೋದು ತಪ್ಪು. ಯಾವುದೇ ಕಾರಣಕ್ಕೂ ನಾವು ಅಣಬೆ ಬೀಜಮ್ನ ಗ್ಲೌಸ್ ಹಾಕೊಂಡು ಉಪಯೋಗಿಸಿದ್ರೆ ಒಳ್ಳೇದು. ಸ್ವಾಮಿಯವರು ಹೇಳಿದಾಗೆ ಮಾಸ್ಕ್ ಹಾಕೊಂಡ್ರೆ ಇದ್ದಿದ್ದು ಒಳ್ಳೇದು. ಬಟ್ ಏನಂತಂದ್ರೆ ಇಲ್ಲಿ ಮತ್ತೆ ಅಣಬೇನ ಆ ಒಂದು ಉತ್ಪಾದನೆ ಮಾಡಂತವ್ರು ಆದಷ್ಟು ಈ ನೆಗಡಿ ಇರೋಂಥವ್ರು, ಕೆಮ್ಮಿರೋ ಅಂತವ್ರು, ಈ ಸ್ವಲ್ಪ ಉಸಿರಾಟದ ಸಮಸ್ಯೆ ಇರೋರು ಅಂತವ್ರು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೇದು. ಸ್ವಾಮಿಗಳ ಖರ್ಚು ವೆಚ್ಚ? ಖರ್ಚು ನಮಗೆ ಒಂದು 100-150 rupees ನಾವು ಖರ್ಚು ಮಾಡಿದ್ರೆ ಒಂದು 300-400 rupees ಆದಾಯನ ಮಾಡಬಹುದು. ಹೌದಾ? ಅಂದ್ರೆ ನೀವು ಒಂದು ಪ್ಯಾಕೆಟ್ ಮಾಡೋದ್ರ ಬಗ್ಗೆ ಹೇಳ್ತೀನಿ? ಒಂದು ಕೆಜಿ ಬೀಜದ ಬಗ್ಗೆ ನಾನು ಮಾತಾಡ್ತೇನೆ. ಅಂದ್ರೆ 1 kg ಬೀಜ ತಗೊಂಡು ಎಷ್ಟು ಪ್ಯಾಕೆಟ್ ಮಾಡಬಹುದು ನೀವು? 6-7 packets ಮಾಡಬಹುದು. 7 packets ಮಾಡ್ತೀರಿ? ಮಾಡಬಹುದು. ಒಂದೊಂದು ಪ್ಯಾಕೆಟ್ ಅಲ್ಲಿ ಎಷ್ಟೆಷ್ಟು ಬರುತ್ತೆ? ಒಂದು ಪ್ಯಾಕೆಟ್ ಅಲ್ಲಿ ನಮಗೆ ಮಿನಿಮಮ್ 1 kg ಬೀಜ ಹಾಕಿದ್ರೆ 4-5 kg ನಮಗೆ ಅಣಬೆನ ಉತ್ಪತ್ತಿ ಆಗುತ್ತೆ. 1 kg 1 kg ಬೀಜದಲ್ಲಿ 4-5 kg ಅಣಬೆ ಬರುತ್ತೆ. ಈಗ 1 kg ಬೀಜನ ಪ್ಯಾಕೆಟ್ ಮಾಡಿ ಹಾಕೋದಕ್ಕೆ ನಿಮಗೆ ಎಷ್ಟು ಖರ್ಚಾಗುತ್ತೆ? ಒಂದು 150 rupees ಖರ್ಚಾಗುತ್ತೆ. ಹೌದಾ? 4-5 kg ಅಂದ್ರೆ ನೀವು 200 rupees ಮಾರಿದ್ರು 4 kg ಅಂದ್ರು 800 rupees ಆಯ್ತು. 150 rupees ಖರ್ಚು ಅಂದ್ರೆ ಆದಾಯ ಇನ್ನೂ ಜಾಸ್ತಿ ಬರ್ಬೇಕು. ಅಂದ್ರೆ ಬೇರೆ ಎಲ್ಲ ಖರ್ಚುಗಳು ಇರುತ್ತೆ, ಹೋಗೋದು ಬರೋದು, ಟ್ರಾವೆಲ್ ಖರ್ಚು ಎಲ್ಲ ಇರುತ್ತೆ. ಸೊ ಹಂಗಾಗಿ ನಾವು ಮಾಡಿದ್ದನ್ನು ಕೂಡ ನಾವು ಒಂದು ಕೂಲಿ ಅಂತಾನೆ ತಗೋಬೇಕಲ್ಲ ಸರ್. ನಾನು ಇನ್ನೊಬ್ಬರ ಕೈಲಿ ಮಾಡಿಸಿದ್ರೆ ಅವರು ಕೂಲಿ ಕೊಡ್ಬೇಕಲ್ಲ. ಸೊ ಅದನ್ನು ಲೆಕ್ಕ ಹಾಕೊಂಡ್ರೆ ಆದಾಯ ಇದೆ, ತೊಂದರೆ ಇಲ್ಲ, ಮಾಡಬಹುದು. ನೀವು ತಿಂತೀರಾ? ನಾವು ತಿಂತೀವಿ ಸರ್. ಏನೇನ್ ಮಾಡ್ಕೋತೀರಿ ಸರ್? ನಾವು ಪಲಾವ್ ಮಾಡ್ತೀವಿ, ಅದರಲ್ಲಿ ಮತ್ತೆ ಕಬಾಬ್ ಮಾಡ್ತೀವಿ, ಮತ್ತೆ ಈರುಳ್ಳಿ ಎಲ್ಲ ಹಾಕಿ ಮಾಡ್ತೀವಿ, ಪಕೋಡ ತರ ಮಾಡ್ತೀವಲ್ಲ ಆ ತರ ಎಲ್ಲ ಮಾಡ್ಕೊಂತೀವಿ, ಸ್ಪ್ರೇ ಮಾಡ್ತೀವಿ, ತುಂಬಾ ಚೆನ್ನಾಗಿರುತ್ತೆ ತಿನ್ಬಹುದು. ನಾನು ರೈತರಿಗೆ ರೈತನಾಗಿ ಎಲ್ಲರಿಗೂ ಸಜೆಷನ್ ಕೊಡ್ತೀನಿ, ಈ ತರ ಮಾಡ್ಕೊಳ್ಳಿ, ಈ ತರ ಮಾಡಿ ಅಂತ ಹೇಳಿ ಅವ್ರಿಗೂ ಕೂಡ ಹೇಳ್ತೀನಿ ನಾನು. ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ ಆಹಾರ, ಒಳ್ಳೇದಾ ಇದು, ತಿನ್ನೋದು ತುಂಬಾ ಒಳ್ಳೇದು ಸರ್, ಚೆನ್ನಾಗಿರುತ್ತೆ. ಏನಕ್ಕೆ ಒಳ್ಳೇದು ಅಂತೀರಿ ಸರ್? ಆರೋಗ್ಯ ಚೆನ್ನಾಗಿರುತ್ತೆ ಸರ್ ಆರೋಗ್ಯ, ಯಾಕಂದ್ರೆ ನಾರಿನ ಅಂಶ ಜಾಸ್ತಿ ಇರೋದ್ರಿಂದ ಇದರಲ್ಲಿ ಸಕ್ಕರೆ ಅಂಶ ಕಡಿಮೆ ಇರ್ತದೆ, ಮತ್ತೆ ಕೊಲೆಸ್ಟ್ರಾಲ್ ಇರೋದೇ ಇಲ್ಲ ಇದರಲ್ಲಿ. ಸೊ ಹಂಗಾಗಿ ಆರೋಗ್ಯವಾಗಿರ್ಬೇಕು ಅಂದ್ರೆ ನಾವು ಅಣಬೆ ತಿಂದ್ರೆ ತಪ್ಪೇನಿಲ್ಲ ಸರ್. ನೀವು ಹೇಳ್ಕೊಡ್ತೀರೇನಲ್ವಾ ಡಾಕ್ಟರ್, ಏನೇನು ಮಾಡಬಹುದು ಅಣಬೆನಲ್ಲಿ? ಸರ್ ಮೊದಲೇದಾಗಿ ನಾವು ತರಬೇತಿ ಕೊಟ್ಟಾಗೆಲ್ಲ ಇದರಿಂದ ಒಂದು ಕೆಲವೊಂದು ಮೌಲ್ಯವರ್ಧಿತ ಉತ್ಪನ್ನಗಳು, ಈ ಅಣಬೆನಿಂದ ಸೂಪ್ ಮಾಡೋದಿರ್ಬೋದು, ಕಬಾಬ್ ಮಾಡೋದಿರ್ಬೋದು, ಮಂಚೂರಿ ಮಾಡೋದಿರ್ಬೋದು, ಅಥವಾ ಲಾಲಿ ಪಪ್ಪಿ ಮಾಡೋದಿರ್ಬೋದು, ಇಂತ ಒಂದು ಡೆಮೋನ್ ಇಟ್ಕೊಂತೀವಿ ನಾವು. ಜೊತೆಗೆ ಇದು ಅತ್ಯುತ್ತಮವಾದಂತಹ ಪೋಷಕಾಂಶ ಸರ್. ಜೊತೆಗೆ ಇದರಲ್ಲಿ ಎಲ್ಲಾ ಅಣಬೆಗಳಿದ್ದಂಗೆ ಇದರಲ್ಲೂ ಸಹ ಪೋಷಕಾಂಶಗಳು ಅಧಿಕವಾಗಿರ್ತದೆ. ಕೆಲವೊಂದು ಅಮೈನೋ ಆಮ್ಲಗಳಂತೀವಿ, ಪಾಲಿಫಿನಲ್ಸ್ ಅಂತೀವಿ, ಇವೆಲ್ಲನೂ ಕೆಲವೊಂದು ಮನುಷ್ಯರಿಗೆ ಕೆಲವೊಂದು ದೇಹದಲ್ಲಿ ಉತ್ಪತ್ತಿಯಾಗುವ ಅನಾವಶ್ಯಕವಾದಂತಹ ಕೋಶಗಳಿರ್ತವಲ್ಲ ಸರ್, ಕ್ಯಾನ್ಸರ್ ಉತ್ಪಾದನೆ ಮಾಡುವಂತವಿರ್ಬೋದು, ಮತ್ತೆ ಕೆಲವೊಂದು ಬಿಪಿ ರೈಸ್ ಮಾಡುವಂತದಿರ್ಬೋದು, ಇಂಥವನ್ನೆಲ್ಲ ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ಈ ಅಣಬೆನಲ್ಲಿ ಇರ್ತದೆ. ಸೊ ಆದ್ದರಿಂದ ನಾವು ಅಣಬೆ ಪ್ರಮುಖವಾಗಿ ಇದು ಒಂದು ಪೋಷಕಾಂಶವಾದಂತಹ ಆಹಾರ ಜೊತೆಗೆ ಮೆಡಿಸಿನಲ್ ವ್ಯಾಲ್ಯೂ ಇರುವಂತ ಒಂದು ಆಹಾರ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್. ಅಂದ್ರೆ ಈಗ ಅಣಬೆ ನಿಮ್ಮ ಸಮಗ್ರ ಕೃಷಿಯ ಒಂದು ಭಾಗ, ಹಾಗಾಗಿ ಇದರಿಂದಲೂ ಕೂಡ ನಿಮ್ಗೆ ಆದಾಯ ಸಿಗ್ತಾ ಇದೆ ಅಲ್ವಾ? ಇದನ್ನೇನಾದ್ರೂ ಮತ್ತೆ ಜಾಸ್ತಿ ಮಾಡಬೇಕು ಆತರ ಏನಾದ್ರು ಅನ್ಕೊಂಡಿದ್ದೀರಾ, ಅಥವಾ ಇಷ್ಟೇ ಸಾಕು ಅಂತಲ್ಲ? ಅಲ್ಲ, ಇಷ್ಟೇ ಸಾಕು ಅಂತಾನೇ ನಾನು ಅನ್ಕೊಂಡಿದ್ದೀನಿ. ಜಾಸ್ತಿ ಮುಂದೆ ಏನಾದ್ರೂ ನಮ್ಗೆ ಬೇಡಿಕೆ ಬಂದ್ರೆ, ಬೇಡಿಕೆ ಬಂದಾಗ ನಾವು ಅದನ್ನ ಎಕ್ಸ್ಟೆನ್ಷನ್ ಮಾಡಕ್ಕೆ ನಾನು ಯೋಚನೆ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಇಷ್ಟು ಸಾಕು. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸ್ವಾಮಿಯವರೇ, ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದು? ಹೇಳ್ತೀನಿ ಸರ್, 9845564683. ಇನ್ನೊಮ್ಮೆ 9845564683. ಇನ್ನೊಂದು ಸರಿ ಹೇಳ್ಬಿಡಿ. 9845564683. ತಮ್ದು ಡಾಕ್ಟರ್ ಶಿವಶಂಕರ್ ಅವರು ಸರ್, 9964283501. ಇನ್ನೊಮ್ಮೆ 9964283501. ಇನ್ನೊಂದು ಸರಿ ಹೇಳ್ಬಿಡಿ. 9964283501. ಒಳ್ಳೇದು ಡಾಕ್ಟರ್ ಶಿವಶಂಕರ್ ಅವರೇ, ಹಾಗೆ ಸ್ವಾಮಿ ಅವರೇ, ಇದುವರೆಗೂ ಅಣಬೆ ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ, ವಂದನೆಗಳು. ನಮಸ್ಕಾರ. ನಮಸ್ತೆ. ಇದುವರೆಗೂ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಹವಾಮಾನ ವರದಿ. ಹವಾಮಾನ ಇಲಾಖೆಯ ವರದಿಯಂತೆ ಹಾಸನ ಜಿಲ್ಲೆಯಾದ್ಯಂತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು ಅಲ್ಲಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ವರದಿಯಲ್ಲಿ ದಾಖಲಾಗಿದೆ. ಇದುವರೆಗೂ ಹವಾಮಾನ ವರದಿ ಕೇಳಿದಿರಿ. ಇದು ಇಂದಿನ ಕಿಸಾನ್ ವಾಣಿ. ಆಕಾಶವಾಣಿ ಹಾಸನ ಎಫ್ಎಂ 102.2 MHz. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ. ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ನಲ್ಲಿ ಭಾಗವಹಿಸಲು ನಿಮಗೆ ಆಸಕ್ತಿ ಇದೆಯೇ? ನಿಮ್ಮ ಆಲೋಚನೆ, ಅನಿಸಿಕೆ, ಅಭಿಪ್ರಾಯಗಳಿಗೆ ಸ್ವಾಗತ. 1800-11-7800 ಈ ಉಚಿತ ದೂರವಾಣಿಗೆ ಕರೆ ಮಾಡಿ ಮಾತನಾಡಿ. ನಿಮ್ಮ ಮಾತುಗಳು ಹಿಂದಿ ಅಥವಾ ಇಂಗ್ಲಿಷ್ನಲ್ಲಿ ಇರಲಿ. ಉತ್ತಮವಾದ ಅಭಿಪ್ರಾಯ, ವಿಷಯಗಳು, ಸಂದೇಶಗಳು ಆಗಸ್ಟ್ 30 ಮನ್ ಕಿ ಬಾತ್ನಲ್ಲಿ ಪ್ರಸಾರವಾಗಬಹುದು. ದೂರವಾಣಿ ಲೈನ್ಗಳು 10ನೇ ತಾರೀಖಿನಿಂದ 26ನೇ ತಾರೀಖಿನವರೆಗೆ ತೆರೆದಿರುತ್ತವೆ. ನಮೋ ಆಪ್ ಮೂಲಕ ಅಥವಾ ಮೈ ಗೌ ಫೋರಂನಲ್ಲಿ ಬರೆದು ತಿಳಿಸಬಹುದು. 1922 ಈ ದೂರವಾಣಿಗೆ ಕರೆ ಮಾಡಿ ನಿಮಗೆ ಬರುವ ಸಂಪರ್ಕ ಕೊಂಡಿಯನ್ನು ಅನುಸರಿಸಿ ಸಲಹೆ ನೀಡಿ. ಮನ್ ಕಿ ಬಾತ್, ಸಮಷ್ಟಿಯ ಶಕ್ತಿ. ಆಗಸ್ಟ್ 30ನೇ ತಾರೀಖು ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ ಮನ್ ಕಿ ಬಾತ್. ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ವಾರ್ಷಿಕ 40 ಲಕ್ಷ ರೂಪಾಯಿವರೆಗೆ ವಹಿವಾಟು ನಡೆಸುವ ವ್ಯಾಪಾರಿಗಳಿಗೆ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿಯಿಂದ ವಿನಾಯಿತಿ. ಕರ್ನಾಟಕ ಸರ್ಕಾರದಿಂದ ವಿವಿಧ ರಾಜ್ಯಗಳಿಂದ ಆಗಮಿಸುವ ಪ್ರಯಾಣಿಕರ ಶಿಷ್ಟಾಚಾರದಲ್ಲಿ ಬದಲಾವಣೆ. ಪರಿಷ್ಕೃತ ಮಾರ್ಗಸೂಚಿ ಪ್ರಕಟ, ಹೋಮ್ ಕ್ವಾರಂಟೈನ್ ರದ್ದು. ದೇಶದಲ್ಲಿ ಕೊರೋನಾ ಸೋಂಕಿನಿಂದ ಗುಣಮುಖ ಪ್ರಮಾಣ ಶೇ 75.27 ಏರಿಕೆ, ಮರಣ ದರ 1.85 ಇಳಿಕೆ. ಬಿಹಾರದ ಪಾಟ್ನಾದಲ್ಲಿ ಪಿಎಂ ಕೇರ್ಸ್ ನಿಧಿಯಿಂದ ನಿರ್ಮಿಸಿರುವ 500 ಹಾಸಿಗೆಗಳ ಕೋವಿಡ್ ಆಸ್ಪತ್ರೆ ಉದ್ಘಾಟನೆ. ಅಸ್ಸಾಂನಲ್ಲಿ ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ